ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅನ್ನದಾತ ಕಿಸಾನೋ ಕಿ ಖುಷಹಾಲಿ ಔರ್ ಉನ್ಕಿ ಆಯ್ ಮೇ ಬಢೋತ್ರಿ ಕೆ ಲಿಯೆ ಭಾರತ ಸರ್ಕಾರ ಲಗಾತಾರ್ ಪ್ರಯಾಸರತ್ ಹೈ. ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ದೂರದರ್ಶಿ ನೇತೃತ್ವ ಮೇ ಪಿಛಲೆ 7 ವರ್ಷೋ ಮೇ ಖೇತಿ ಕೋ ಆಧುನಿಕ ಔರ್ ಕಿಸಾನೋ ಕೋ ಆತ್ಮನಿರ್ಭರ್ ಬನಾನೆ ಕೆ ಲಿಯೆ ಕೈ ನಿರ್ಣಯ ಲಿಯೆ ಗಯೆ ಹೈ. ಛೋಟಾ ಕಿಸಾನ್ ಬನೆ ದೇಶ ಕಿ ಶಾನ್, ಯೆ ಹಮಾರಾ ಸಪ್ನಾ. ದೇಶ ಕೆ 80% ಸೇ ಜ್ಯಾದಾ ಕಿಸಾನ್ ಐಸೆ ಹೈ ಜಿನ್ಕೆ ಪಾಸ್ 2 ಹೆಕ್ಟರ್ ಸೇ ಭಿ ಕಮ್ ಜಮೀನ್ ಹೈ. ಅಬ್ ದೇಶ ಮೇ ಇನ್ಹೀ ಛೋಟೆ ಕಿಸಾನೋ ಕೋ ಧ್ಯಾನ್ ಮೇ ರಖ್ತೆ ಹುಯೆ ಕೃಷಿ ಸುಧಾರ ಕಿಯೆ ಜಾ ರಹೆ ಹೈ, ನಿರ್ಣಯ ಲಿಯೆ ಜಾ ರಹೆ ಹೈ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಯೋಜನಾ ಕಿ ಶುರುವಾತ್ 24 ಫರವರಿ 2019 ಕೋ ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ದ್ವಾರಾ ಕಿ ಗಯಿ ಥೀ. ಪಿಎಂ ಕಿಸಾನ್ ಯೋಜನಾ ಕಾ ಪೂರಾ ಖರ್ಚ ಭಾರತ ಸರ್ಕಾರ ವಹನ್ ಕರ್ತಿ ಹೈ. ಇಸ್ಕೆ ತಹತ್ ಲಾಭಾರ್ಥಿ ಕಿಸಾನೋ ಕೋ ಹರ್ ಸಾಲ 6,000 ರೂಪಾಯಿ ಕಿ ಸಮ್ಮಾನ ರಾಶಿ, 2,000 ರೂಪಾಯಿ ಕಿ 3 ಸಮಾನ ಕಿಸ್ತೋ ಮೇ ಸೀಧೆ ಉನ್ಕೆ ಬ್ಯಾಂಕ್ ಖಾತೋ ಮೇ ಹಸ್ತಾಂತರಿತ ಕಿ ಜಾತಿ ಹೈ. ಅಬ್ ತಕ್ 11 ಕರೋಡ್ ಸೇ ಭಿ ಅಧಿಕ ಲಾಭಾರ್ಥಿ ಕಿಸಾನೋ ಕೆ ಬ್ಯಾಂಕ್ ಖಾತೋ ಮೇ 1,58,000 ಕರೋಡ್ ರೂಪಾಯಿ ಸೇ ಅಧಿಕ ಕಿ ರಾಶಿ ಸೀಧೆ ಟ್ರಾನ್ಸ್ಫರ್ ಕಿ ಜಾ ಚುಕಿ ಹೈ. ಕಿಸ್ತೋ ಕಿ ಜಾನಕಾರಿ ಕಿಸಾನೋ ಕೋ SMS ಕೆ ಮಾಧ್ಯಮ ಸೇ ದಿ ಜಾತಿ ಹೈ. ಓ ನೇರಾ ನಾಂಗ ವಂದು ಬ್ಯಾಂಕ್ ಕೆ ಆಕ್ಚುಯಲ್ ಫೋಮ್ ಮೋದಿ ಅಂದ ಪಣತ ನಾಂಗ ವಿತ್ರಾ ಪಣಿನ ವಂದು ನಾಂಗ ವ್ಯವಸಾಯ ಮಣಿ. ಇಸ್ ಮದದ್ ಸೇ ಬುವಾಯಿ ಕೆ ಪಹಲೇ ಅಬ್ ಕಿಸಾನೋ ಕೋ ಬೀಜ, ಖಾದ, ಕೀಟನಾಶಕ ಔರ್ ಕೃಷಿ ಸಂಬಂಧಿ ಅನ್ಯ ಜರೂರತೋ ಕೆ ಲಿಯೆ ಸಾಹುಕಾರೋ ಕೆ ಆಗೆ ಹಾಥ್ ನಹಿ ಫೈಲಾನಾ ಪಡ್ತಾ. ಅನೆ ಏನಾ ಲಿದೆ ಮಾರೆ ಕೋಯಿ ಜೋಡೆ ಕೆ ಸಗಾ ಸಂಬಂಧಿ ಕೆ ಮಿತ್ರ ಜೋಡೆ ಮಾರೆ ಉಚಿನಾ ಪೈಸಾ ಲೇವಾನಿ ಜರೂರ ಪಡ್ತಿ ನತಿ. ಅನೆ ಏನಾತಿ ಹೂ ಸಾರಿ ಅವಿ ಖೇತಿ ಕರಿ ಶಕು. ಇಸ್ ಯೋಜನಾ ಸೇ ಮಿಲೆ ಲಾಭ ತಥಾ ಆವೇದನ್ ಕಿ ಸ್ಥಿತಿ ದೇಖನೆ ಕೆ ಲಿಯೆ ಪಿಎಂ ಕಿಸಾನ್ ಪೋರ್ಟಲ್ ಲಾಂಚ್ ಕಿಯಾ ಗಯಾ ಹೈ. ಇಸ್ ಪೋರ್ಟಲ್ ಕೆ ಮಾಧ್ಯಮ ಸೇ ಪಾತ್ರ ಕಿಸಾನ್ ಅಪನಾ ಪಂಜೀಕರಣ ಸ್ವಯಂ ಕರ್ನೆ ಕೆ ಸಾಥ್ ಸಾಥ್ ಅಬ ತಕ್ ಮಿಲೆ ಲಾಭ ಔರ್ ಅಪನೆ ಆವೇದನ್ ಕಿ ಸ್ಥಿತಿ ಫಾರ್ಮರ್ಸ್ ಕಾರ್ನರ್ ಸೇ ದೇಖ ಸಕತೆ ಹೈ. ಇಸ್ ಯೋಜನಾ ಕಾ ಲಾಭ ಪಾತ್ರ ಕಿಸಾನೋ ಕೋ ಹಿ ಮಿಲ್ ಸಕೆ ಇಸ್ಕೆ ಲಿಯೆ ಇಸ್ ಪ್ರಕ್ರಿಯಾ ಕೋ ಫೂಲ್ ಪ್ರೂಫ್ ಬನಾತೆ ಹುಯೆ ಇಸೆ ಆಧಾರ್ ಔರ್ ಇನ್ಕಮ್ ಟ್ಯಾಕ್ಸ್ ವೆರಿಫಿಕೇಶನ್ ಕೆ ಸಾಥ್ ಸಾಥ್ ಫಿಸಿಕಲ್ ವೆರಿಫಿಕೇಶನ್ ಸೇ ಭಿ ಜೋಡಾ ಗಯಾ ಹೈ. ಇಸ್ಕೆ ಅಲಾವಾ ಕಿಸಾನೋ ಕಿ ಸುವಿಧಾಓ ಔರ್ ಜಾನಕಾರಿ ಕೆ ಲಿಯೆ ಪಿಎಂ ಕಿಸಾನ್ ಮೊಬೈಲ್ ಆಪ್ ಭಿ ವಿಕಸಿತ್ ಕಿಯಾ ಗಯಾ ಹೈ. ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನಾ ಕಾ ಲಾಭ ದೇಶ ಕೆ ಸಭಿ ರಾಜ್ಯೋ ಔರ್ ಕೇಂದ್ರ ಶಾಸಿತ ಪ್ರದೇಶೋ ಕೆ ಕಿಸಾನೋ ಕೋ ಮಿಲ್ ರಹಾ ಹೈ. ಇಸೆ ಹಾಸಿಲ್ ಕರ್ಕೆ ಹಮಾರಾ ಕಿಸಾನ್ ಸಬಲ್ ಔರ್ ಆತ್ಮ ನಿರ್ಭರ್ ಹೋ ರಹಾ ಹೈ. ಈ ಸ್ಕೀಮ್ ನೇ ಹಮಾರಾ ಭಾರತ ಸರ್ಕಾರ ನೇ ಹಮಾರಾ ಕಿಸಾನ್ ಕೆ ಲಿಯೆ ಬಹುತ್ ಬಡಾ ಸನ್ಮಾನ್ ದಿಯಾ ಹೈ. ಇಸಿಲಿಯೆ ಹಮ್ ಭಾರತ ಸರ್ಕಾರ ಕೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಕೋ ಹಮ್ ಬಹುತ್ ಬಹುತ್ ಧನ್ಯವಾದ ದೇತಿ ಹೂ. ಆತ್ಮ ನಿರ್ಭರ್ ಭಾರತ್ ಕಿ ಪಹಚಾನ್ ಪ್ರಗತಿಶೀಲ್ ಔರ್ ಸಮರ್ಥ ಕಿಸಾನ್. 2 ವಾರಕ್ಕೆ 3 ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಸಂಪೂರ್ಣ ಗುಣವಾಗುತ್ತದೆ. ಕ್ಷಯರೋಗಿಯ ತೂಕಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯರ ಸಲಹೆಯಂತೆ ಕ್ಷಯರೋಗಿಗಳು ಪ್ರತಿದಿನ ತಪ್ಪದೆ ಔಷಧ ಸೇವಿಸಬೇಕು. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ರಪ್ಪ ನೀವೆಲ್ಲ ಎಬಿ ಏರ್ಕೆ ಕಾರ್ಡ್ ಮಾಡಿಸಿದೀರಾ? ಅದೆಲ್ಲ ನಮ್ಗಾಗಲ್ಲ ಮೇಡಮ್. ಆಧಾರ್ ಕಾರ್ಡ್, ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳಚ್ಚು ಕೊಡಕ್ಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠರೋಗಿಗಳು ಬೆರಳಚ್ಚು ಕೊಡಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿ ಏರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡಿಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅತ್ತೆ ನಿಧಾನವಾಗತಿ, ತುಂಬಾ ಸೊಂಟ ನೋವು ಕಣಮ್ಮ. ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ಹಾಗೂ ಪಶುಪಾಲನೆಯಲ್ಲಿನ ಅನುಭವವನ್ನು ಕುರಿತು ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಬ್ಯಾಡರಹಳ್ಳಿಯ ಪ್ರಗತಿಪರ ಕೃಷಿಕ ಸಿದ್ದೇಗೌಡ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿಯ ಬ್ಯಾಡರಹಳ್ಳಿಯಲ್ಲಿ ಯಶಸ್ವಿಯಾಗಿ ಕೃಷಿ ನಡೆಸ್ತಿರುವಂತಹ ಸಿದ್ದೇಗೌಡ ಅವರು. ಸಿದ್ದೇಗೌಡ ಅವರಿಗೆ ಈಗ 63 ವರ್ಷ. ಇವರನ್ನ ಎಲ್ಲ ಕುಬೇರ ಕುಬೇರ ಅಂತಾನೆ ಕರೀತಾರೆ. ಕೃಷಿಯಲ್ಲಿ ಅವ್ರಿಗಿರುವಂತಹ ಅನುಭವದಲ್ಲಿ ಕುಬೇರ ಅನ್ನೋ ಒಂದು ಹೆಸರನ್ನು ಸಹ ಅವರು ಸಾರ್ಥಕ ಪಡಿಸಿಕೊಳ್ಳೋ ರೀತಿ ಹೆಚ್ಚಿನ ಒಂದು ಅನುಭವವನ್ನು ಪಡ್ಕೊಂಡಿದ್ದಾರೆ. ಸುಮಾರು 4 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೀತಾರೆ. ಅದಾದಮೇಲೆ ತರಕಾರಿ ಬೆಳೆಗಳು, ಮೆಣಸಿಗೆ, ಗೋರಿ, ಚೊಟ್ಟು ಈ ಥರ ತರಕಾರಿ ಬೆಳೀತಾರೆ. ಇರುವಂಥ ಇನ್ನು ಉಳಿದ 3 ಎಕರೆ ಪ್ರದೇಶದಲ್ಲಿ ಸಿರಿಧಾನ್ಯಗಳನ್ನು ಅವರು ಬೆಳೀತಾ ಇದ್ದಾರೆ. ಅದನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಶುಪಾಲನೆಯನ್ನು ಮಾಡ್ತಾರೆ. ಅವ್ರ ಮನೆಯಲ್ಲಿರುವಂತಹ 5 ಎಮ್ಮೆಗಳು, 3 ನಾಟಿ ಹಸುಗಳು, ಇವುಗಳ ಪಾಲನೆ ಜೊತೆಗೆ ಹಾಲಿನ ಒಂದು ವ್ಯಾಪಾರವನ್ನು ಅವ್ರು ಮಾಡ್ತಾರೆ. 20 ಲೀಟರಷ್ಟು ಉತ್ಪಾದನೆ ಅವ್ರು ಮಾಡ್ತಾರೆ. ಉಳಿದಿದ್ದನ್ನು ಅವರ ಗುರುತು ಪರಿಚಯದಿಂದ ಪಡೆದು ಮನೆ ಮನೆಗೆ ಹಾಲನ್ನು ಸರಬರಾಜು ಮಾಡ್ತಾ ನೆಮ್ಮದಿಯಾಗಿ ಕೃಷಿ ಜೀವನ ನಡೆಸ್ತಾ ಇದ್ದಾರೆ. ಜೊತೆಗೆ ಸಂಘಟನೆಯಲ್ಲೂ ಸಹ ಅವರು ತೊಡಗಿಸ್ಕೊಂಡಿದ್ದಾರೆ. ಸಿದ್ದೇಗೌಡ ಅವರ, ಯಾಕೆ ನಿಮ್ಮನ್ನ ಜನ ಕುಬೇರ ಕುಬೇರ ಅಂತ ಗುರುತಿಸ್ತಾರೆ? ಸರ್, ಅದು 2 ಜನ ಹೆಣ್ಮಕ್ಳು ಹುಟ್ಟಿದ್ಮೇಲೆ ನಾನು ಹುಟ್ಟಿದಂತೆ ಮೂರನೇವನು. ಹಾಗಾಗಿ ನಮ್ಮ ತಂದೆ ತಾಯಿ ಖುಷಿಗೋಸ್ಕರ ಅವತ್ತಿನ ಕಾಲದಲ್ಲಿ 56ನೇ ಇಸ್ವಿ ಜನ ಅಂತ ಹೇಳಿದ್ರು ನನಗೆ. ಹಾಗಾಗಿ ಖುಷಿಗೋಸ್ಕರ ನನ್ನ ಕುಬೇರ ಅಂತ ಕಟ್ಟಿ ಆಮೇಲೆ ನಮ್ಮ ಪಲ್ಕಕ್ಕೂ ಬಂದಂತೆ ಶಾಸ್ತ್ರನ ಕೇಳ್ತಾರಲ್ಲ ಪಂಚಾಂಗ ಕೇಳಿದಾಗ, ಹಾಗಾಗಿ ನಮ್ಮ ಪಲ್ಕಕ್ಕೆ ತಕ್ಕಂತೆ ಕಟ್ಟಿದ್ರು. ಆಮೇಲೆ ಯಾರೋ ಅವ್ರ ವಂಶಸ್ಥರು ನಮ್ಮ ತಂದೆಯ ಅಪ್ಪನೋ ಯಾರೋ ಸಿದ್ದೇಗೌಡ ಅಂತಿದ್ರಂತೆ, ಅವರ ವಂಶದ ಒಂದು ಹೆಸರಿಟ್ಟು ನನ್ನ ಸ್ಕೂಲಿಗೆ ಸೇರಿಸಿದ್ರು. ಅದು ರಿಜಿಸ್ಟರ್ ನೇಮ್ ಆಯಿತು. ಕುಬೇರ ಅನ್ನೋದು ಹಳ್ಳಿಗಳಲ್ಲಿ ವಾಡಿಕೆಗೆ ಎಲ್ಲರೂ ಕುಬೇರ ಕುಬೇರ ಅಂತ ಕರೀತಾರೆ ನನ್ನನ್ನು. ಏನು ವಿದ್ಯಾಭ್ಯಾಸ ಮಾಡಿದ್ರೆ ನೀವು? ಸ್ವಾಮಿ, ನಾನೇನು ಜಾಸ್ತಿ ಓದಿಲ್ಲ ಸ್ವಾಮಿ. ಅವತ್ತು ಭಾರಿ ಬಡತನ ಆಗಿರೋದ್ರಿಂದ ಮಕ್ಕಳು ನಾವು 4 ಜನ 5 ಜನ ಅಣ್ತಂದಿರಿದ್ವಿ, 3 ಜನ ಹೆಣ್ಮಕ್ಳು. ಹಾಗಾಗಿ ನಮ್ಮಪ್ಪ ಸ್ವಲ್ಪ ವಯಸ್ಸಾಗಿತ್ತು, ನಾವೇ ಆರಂಭ ಮಾಡ್ಬೇಕಾಗಿ ಬಂತು. ಹಾಗಾಗಿ ಅವತ್ತು ಪರಿಸ್ಥಿತಿ ಅಂತಾನೇ ಸ್ವಲ್ಪ 7ನೇ ಕ್ಲಾಸ್ನವರೆಗೆ ಓದಿದ್ದೆ ಸರ್ ನಾನು. ಅದೇನೋ ಹೇಳ್ತಾ ಇದ್ದೀನಿ, LS ಅಂತ ಏನೋ ಒಂದು. LS ಹೋದ, 0 ನಂಬರ್ ತಗೊಂಡ, ತಲೆ ಬಳಸ್ಕೊಂಡು ಮನೆಗೆ ಬಂದ ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ವಿದ್ಯಾಭ್ಯಾಸಕ್ಕೆ ಬಿಡ್ಲಿಲ್ಲ, ಕೊನೆಯಲ್ಲಿ ಫೇಲ್ ಆದಾಗ ಹಂಗಂತ ಹೇಳಿದ್ರು. ಅದೊಂಥರ ಖುಷಿ ಆಯ್ತು ನನಗೆ, ತಂದೆ ಅಲ್ವಾ. ಏರ್ ಕಟ್ಟು ಅಂತ ಹೇಳಿದ್ರು, ನೀವು ಕಟ್ಟಿದ್ರಿ? ಕಟ್ಟದೆ, ವಿಧಿ ಇಲ್ಲ, ಕಟ್ಲೇಬೇಕು. ಅವತ್ತು ಕಟ್ತಿರೋ ವಿಧಿ ಇಲ್ಲ, ಯಾಕೆಂದ್ರೆ ಮನೆಗಳೆಲ್ಲ ನಾಡಂಚಿನ ಮನೆ, ಮನೆಗೊಳಕ್ ಜಾಗ ಇಲ್ಲ ಅಂತ ಒಂದು ಪೂರ್ ಕಂಡೀಷನ್ ಅವತ್ತಿನ ಕಾಲದಲ್ಲಿ. ಶೇಖ್ದಾರರು, ಶಾನ್ಬೋಗರು ಇದ್ದಂತ ಕಾಲ ಅವತ್ತು. ನನ್ನ ನಾವು ಏಜ್ನಲ್ಲಿ ಬರ್ತಾ ಇದ್ರು ಎಲ್ಲ ಲವಿ ಹಾಕಂತ ಕಾಲ. ಆಗ ಹಳ್ಳಿ ಬಂದು ಲವಿ ಕುಡಿದ್ರೆ ಮನೆ ನುಗ್ಗಿ ಬರ್ತಕ್ಕಂಥ ಗಾಡಿನ ಅಡ್ಡಾಕೊಂಡು ಲವಿ ಹಾಕೊಳ್ಳಂತ ಅಂತ ಕಾಲ ಅದು. ಆ ಕಾಲದಲ್ಲಿ ವಿಧಿ ಇಲ್ಲ, ಹಾಗಾಗಿ ನಾವು ಮುಂದರ್ಸಕಾಲ ಸಮಯ ವಿದ್ಯಾಭ್ಯಾಸನ ನಿಲ್ಲಿಸ್ತೀವಿ ಅಷ್ಟೇ. ಕೃಷಿ ಪ್ರಾರಂಭ ಮಾಡಿದ್ರಿ, ಭತ್ತ ಆಗ್ಲೂ ಬೆಳೀತಾ ಇದ್ರ ನಿಮ್ ತಂದೆಯವರು? ಹಾ, ಬೆಳೀತಾ ಇದೆ ಸರ್, ಭತ್ತ ಬೆಳೀತಾ ಇದೆ ಸರ್. ಈಗ ಕುಬೇರಪ್ಪ ಅವರೇ, ನೀವು ಕೃಷಿಯನ್ನ ಪ್ರಾರಂಭ ಮಾಡಿದಾಗ ಇದ್ದಂತ ಪರಿಸ್ಥಿತಿ ಏನಿತ್ತು, ಈಗ ನೀವು ಕಂಡ ಹಾಗೆ ಏನೆಲ್ಲ ಬದಲಾವಣೆಗಳಾಗಿದೆ? ಅದು ಇಳುವರಿಯಲ್ಲಾಗ್ಬೋದು, ತಳಿಗಳಲ್ಲಾಗ್ಬೋದು, ಕೃಷಿ ಕ್ರಮಗಳಲ್ಲಾಗ್ಬೋದು, ಏನೆಲ್ಲ ಬದಲಾವಣೆಗಳನ್ನ ನೀವು ಕಂಡಿದ್ದೀರಿ? ನಿಮ್ಮ ಅನುಭವ ಏನು? ಭತ್ತದಲ್ಲಿ ಯಾವೆಲ್ಲ ತಳಿಗಳನ್ನು ಬೆಳೆದ್ರಿ, ಎಷ್ಟು ಬೆಳೆದ್ರಿ, ಆ ಬಗ್ಗೆ ಎಲ್ಲ ಹೇಳ್ತಾ ಹೋಗಿ. ಹೇಳ್ತೀನಿ ಸ್ವಾಮಿ. ಫಸ್ಟ್ ನಾವು ಸ್ಟಾರ್ಟಿಂಗಲ್ಲಿ ಬೆಳೆದಾಗ 1/2 ಭತ್ತ ಅಂತ ದಪ್ಪತ್ತ ಭತ್ತ ಇತ್ತು. ಅದು ಬಿಟ್ಟರೆ ಜೇನುಗೂಡು, ಬಂಗಾರ ಕವಿ, ಬಂಗಾರ ಸಣ್ಣ, ಮೈಸೂರು ಮಲ್ಲಿಗೆ ಇಂಥ ಹಲವಾರು ಭತ್ತಗಳು. 10ನೇ ಭತ್ತ ಅಂತ ಒಂದಿತ್ತು, ಊಟಕ್ಕೆ ಅಂತ ಬಳಸೋರು. ಆಮೇಲೆ ಕೆಲವು ಭತ್ತ ಅಳಿಮೈನ್ಗಿಕ್ಕೋದು ಅಂತ ನಾನು ನೋಡಿದ್ದೆ, ಭತ್ತನ ಊಟ ಮಾಡಿದ್ದೆ ನಾನು. ಬಾಣ ತಿರುಗಿಕ್ಕಂಥ ಭತ್ತನೂ ಇತ್ತು, ಲಕ್ಷ್ಮಿಗೆ ನೈವೇದ್ಯ ಮಾಡಲಿಕ್ಕೆ ಅಂತಲೂ ಭತ್ತ ಇತ್ತು. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ರೈತರಿದ್ರು, ಆಂಜನೇಯ ದೇವಸ್ಥಾನ ಪೂಜೆ ಮಾಡೋಂಥವ್ರು. ಅವ್ರಿಗೆ ಫಸ್ಟು ಧನುರ್ಮಾಸ ಪೂಜೆ ಬಂದಾಗ ಅದನ್ನು ಕೊಡಬೇಕಾಯ್ತು ನಮ್ಮ ಮನೆ ಸಂಪ್ರದಾಯ ಹಿಂದಿಂದವ. ಹಾಗಾಗಿ ಆ ಹನುಮಂತರಾಯನ್ಗೆ ಪೂಜೆ ಮಾಡಲಿಕ್ಕೆ ತನಿ ಇರಲಿಕ್ಕೆ ಬೇರೆ ಭತ್ತ ಅಂತ ಬೆಳೀತಾ ಇದ್ರು. ಒಂದೊಂದು ಎರಡೆರಡು ಕುಂಟೆ ಮೂರು ಮೂರು ಕುಂಟೆ ಹಾಕಿ ಅದು ಕುಟ್ಟಿ ಮಣ್ಣು ಕೊಡ್ತಾ ಇದ್ರು. ಅಂಥ ತಳಿ ನಾನು ನೋಡಿದೆ ಸ್ವಾಮಿ. ಭತ್ತ ಬರ್ತಾ ಬರ್ತಾ ಆಮೇಲಿಂದ 64 ಹಿಂಗೆ ಹಲವಾರು ತಳಿ, ಮಧು ಭತ್ತ ಬೇಸಿಗೆಲಿ ಬೆಳೆಯೋಕ್ಕಿಂತ ಈ ಥರದ ತಳಿಗಳೆಲ್ಲ ಭತ್ತ ಭತ್ತ ಚೇಂಜ್ ಆದ್ವಿ. ಇಂಟಾಲು ಹಲವಾರು ಭತ್ತ, ಸ್ವಲ್ಪ ಗ್ಯಾಪ್ನ ಕಮ್ಮಿ ಆಗಿದೆ ನನಗೆ. ಇತ್ತೀಚೆಗೆ ಭತ್ತ ಭತ್ತ ಹೈಬ್ರಿಡ್ ತಳಿಗಳು, ಆರ್ ಜೆ ಮೈಕ್ರೋ ತಳಿ, ಇಂಥ ತಳಿಗಳು ಇತ್ತೀಚಿನ ಮಟ್ಟದಲ್ಲಿ ಒಂದು 20 ವರ್ಷದಿಂದ ಈಚೆಗೆ ನಮ್ಮ ರೈತನ ಒಂದು ಮನೆಗೆ ಲಗ್ಗೆ ಹಾಕಿದ್ವಿ. ಆಗ ಮನೆಯಲ್ಲಿ ಮೂಟೆಲ್ ಕಟ್ಕೊಂಡು ಮಡಿಕೋತಿದ್ದು, ಟೊಮೆಟೊ ಬೀಜ ಮೆಣಸಿನ ಬೀಜ ಎಲ್ಲ ಅಳಿಗೆಯಲ್ಲಿ ಕಟ್ಟಿ ಮಡಿಕೋತಿದ್ದಂಥ ಒಂದು ಕಾಲ. ಹಾಗೆ ಯಾವುದೇ ಔಷಧಿ ಆಗಲಿ ವಗೈರೆ ಆಗಲಿ ಮಾರ್ಕೆಟ್ಗೆ ಹೋಗಿ ತಂದು ಸಿಂಪಡಣೆ ಮಾಡ್ತಿರ್ಲಿಲ್ಲ. ಈಗ ಹೈಬ್ರಿಡ್ ಬೆಳೆ ತಳಿ ಬಂದಿದೆ, ಜಾಸ್ತಿ ಇಳುವರಿ ಕೊಡ್ತಾವೆ. ಆದರೆ ನಾವು ರೈತ ಅನುಸರಣೆ ಮಾಡ್ತಕ್ಕಂಥ ಕರ್ತವ್ಯಗಳನ್ನ ಮೇಲೆ ಕೆಲವು ಜನ ಲೋಪ ಎಸಗಿದ್ದೀವಿ ಅಂತ ಅನ್ನಿಸ್ತದೆ ನಮಗೆ. ಯಾಕೆಂದರೆ ಮನೆಯಲ್ಲಿ ದನಗಳು ಕರಗಳು ಇವೇನೂ ಇಲ್ಲದೆ ಇರೋ ಕಾರಣ ಬರೀ ಫರ್ಟಿಲೈಸರ್ಗೆ ನಾವು ಹೋಗಿದ್ದಾಗ ಅದು ನಮ್ಮ ಮೇಲೂ ಪರಿಣಾಮ ಬೀರಿದೆ, ಭೂಮಿ ಮೇಲೂ ಪರಿಣಾಮ ಬೀರಿದೆ. ಇಳುವರಿ ಒಂದೇ ನೋಡ್ತಾ ಇದ್ದೇವೆ ಹೊರತು ನಾವು ನಮಗೆ ಅದರಿಂದ ಬರ್ತಕ್ಕಂಥ ಭೂಮಿಯ ಸತ್ವ ಸ್ವಾಲತ್ವ ಇರ್ಬೋದು, ನಮ್ಮ ಆರೋಗ್ಯದ ಬಗ್ಗೆ ನಾವು ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಹಿಂದಿನ ನಾವು ಬೆಳೀತಿದ್ದಂಥ ಚಿಕ್ಕಂದಿನ ಬೆಳೀತಿದ್ದಂಥ ಒಂದು ಫಸಲ್ಗೂ ಈಗ ಬೆಳೆಯುವಂಥ ಫಸಲ್ಗೂ ಡಿಫ್ರೆನ್ಸ್ ಜಾಸ್ತಿ ಆಗಿದೆ. ಲಾಭ ಎಷ್ಟೇ ಬಂದರೂ ಅದರಿಂದ ಉಳ್ಸಕ್ಕೆ ಆಗ್ತಾ ಇರಲಿಲ್ಲ. ಅವತ್ತು ಕಮ್ಮಿ ಇದ್ದಾಗಲೂ ಉಳ್ಕೊಂಡು ಹೋಯ್ತಾ ಇತ್ತು ಮನೇಲಿ, ಒಂದು ಹಬ್ಬ ಹರಿದಿನ ಮದುವೆ ಮುಂಜಿಗೆ ಸಾಕಾಗ್ತಾ ಇತ್ತು. ಇವತ್ತು ಸಾಲ ತಗೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಜಾಸ್ತಿ ಇಳುವರಿ ಪಡೆದ್ರು ನಾವು, ನಮ್ಮ ಮೇಲೆ ಹೊರನಾಡದಂಥ ಹೊರೆ ಆಯ್ತಾ ಇದೆ. ಈಗ ಹಲವಾರು ತಳಿಗಳ ಬಗ್ಗೆ ಹೇಳಿದ್ರಿ, ಅಳಿಯನಿಗೆ ಊಟಕ್ಕೆ ಇಕ್ಕುವಂತ ಅದಕ್ಕೊಂದು ತಳಿ, ದೇವ್ರಿಗೆ ಕೊಡಕ್ಕೊಂದು ತಳಿ, ನೆಂಟು ಕೊಡಕ್ಕೊಂದು ತಳಿ, ಬಾಣಂತಿ ಕೊಡಕ್ಕೊಂದು ತಳಿ ಅನ್ಕೊಂಡು ಅದೆಲ್ಲ ಬಿತ್ತನೆ ಬೀಜಗಳು ಯಾವುದು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ಅಲ್ವಾ? ಇಲ್ಲ ಸ್ವಾಮಿ. ಯಾಕೆಂದ್ರೆ ನಾವು ಅವೆಲ್ಲ ಇಟ್ಕೊಂಡು ಇಳುವರಿ ಕಮ್ಮಿ, ಅದು ಬರೀ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳಿತಿದ್ವಿ. ಅವತ್ತೆಲ್ಲ 4 ಗಂಟ್ಗ ಅಂತ ಹೇಳ್ತಿದ್ರು, 1 ಎಕರೆ 4 ಗಂಟ್ಗ 5 ಗಂಟ್ಗ 6 ಗಂಟ್ಗ ಬೆಳೆಯೋದೇ ಎಷ್ಟು? 1 ಗಂಟ್ಗ ಅಂದ್ರೆ ಒಂದು ಪಲ್ಲದ 80 ಸೇರು, 6 ಗಂಟ್ಗ ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ, ಅದು ಲೆಕ್ಕ ಅಷ್ಟು ಬೆಳೀತಿದ್ವಿ. ಈ ಹೈಬ್ರಿಡ್ ತಳಿ ನಮ್ಮ ಹರಿದೇವರಲ್ಲೇ ಒಬ್ಬರು ತಂದು, ಬುದ್ಧಿವಂತರು ಎಲ್ಲೋ ಓದ್ಕೊಂಡಿದ್ರು, ಏನೋ ಕೆಲಸ ಸಿಕ್ಕಿತ್ತು, ಅವ್ರು ಹೈಬ್ರಿಡ್ ತಳಿ ತಂದು ಫಸ್ಟು ನಮ್ಮ ಪಕ್ಕದಲ್ಲಿ ಶುರು ಮಾಡಿದಾಗ ಅವರು 40 ಮೂಟೆ ಬೆಳೆದಾಗ ನಾವು ಈ ತಳಿನ ಮರೆ ಮಾತಾ ಬಂದ್ವಿ, ಆ ತಳಿಗೆ ಹೋಗೊಟ್ವಿ ನಾವು. ಹಾಗಾಗಿ ಇದು ಕ್ಷೀಣ ಆಯ್ತಾ ಆಯ್ತಾ ಆಯ್ತಾ ಬಂತು. ಈ ತಳಿ ಹುಡುಕಿದ್ರು ಸಿಕ್ಕಲ್ಲ, ಈ ತಳಿಗಳೆಲ್ಲ ಮರೆ ಆಯ್ತು ಸಮಯ. ಈಗ ಇಳುವರಿಯನ್ನ ಗಮನದಲ್ಲಿ ಇಟ್ಕೊಂಡೇ ಈ ರೀತಿಯ ಒಂದು ಬದಲಾವಣೆ ಆಯ್ತು ಅಂತ ನೀವು ಸಹ ನಿರಂತರವಾಗಿ ಕಡಿಮೆ ಅಂದ್ರೂ ಎಕರೆಗೆ 30-40 ಕ್ವಿಂಟಲ್ ಬೆಳೀತಾನೆ ಇದ್ದೀರಿ. ಹೇಳಿ, ಭತ್ತದ ಬೆಳೆಗೆ ಸಂಬಂಧಪಟ್ಟ ಹಾಗೆ ನೀವು ಅನುಸರಿಸುವಂತಹ ಕೃಷಿ ಕ್ರಮಗಳು ಹೇಗೆ? ಬಿತ್ತನೆ ಆಯ್ಕೆಯಿಂದ ಪ್ರಾರಂಭ ಮಾಡಿ ನೀವು ಹೇಳಿದಾಗೆ MR 33 ಆ ತಳಿನ ನೀವು ಚೆನ್ನಾಗಿ ಬೆಳೆದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಹೇಳಿ, ಯಾವ ರೀತಿ ಕೃಷಿ ಕ್ರಮಗಳಿರುತ್ತೆ, ಗೊಬ್ಬರಗಳನ್ನ ಹೆಂಗ್ ಒದಗಿಸ್ತೀರಿ, ನಾಟಿ ಹೆಂಗ್ ಮಾಡ್ತೀರಿ, ಸಸಿ ಮಡಿ ಹೆಂಗ್ ಮಾಡ್ಕೋತೀರಿ, ಅದೆಲ್ಲ ಸ್ವಲ್ಪ ಹೇಳ್ತಾ ಹೋಗಿ. ನೋಡಿ ಸ್ವಾಮಿ, ನಾವು ಭತ್ತ ಮಾಡಬೇಕು ಅಂದ್ರೆ ಜನವರಿಲಿ ಕಟಾವು ಮಾಡ್ತೀವಿ, ಈಗ ಲಾಸ್ಟ್ ಇಯರ್ ಭತ್ತವ. ಮುಂದಿನ ಭತ್ತಕ್ಕೆ ಹೋಗ್ಬೇಕು ಅಂದಾಗ ಫೆಬ್ರವರಿ ಮೊದಲನೇ ವಾರದಲ್ಲಿ ನಾವೇನ್ ಮಾಡ್ತೀವಿ, ನೀರು ಹಾಯಿಸ್ತೀವಿ, ಚೆನ್ನಾಗಿ ಒಣಗಿರ್ತದೆ, ನೀರು ಹಾಯಿಸಿ ಒಂದು ಹುಳ ಉತ್ತಿ ಕೊಟ್ಟಿಗೆ ಗೊಬ್ಬರನ ಹೀರಾಕ್ತೀವಿ. ಎಕರೆ ಒಂದಕ್ಕೆ 1 ಟ್ಯಾಕ್ಟರ್ 1.5 ಟನ್ನಿಂದ 2 ಟನ್ ಗೊಬ್ಬರ ಹಿಡಿತದೆ. ಅಂಥದ್ದು ಎಕರೆ ಒಂದಕ್ಕೆ 4 ಟ್ಯಾಕ್ಟರ್ ಗೊಬ್ಬರ ಹಾಕ್ತೀವಿ, ಕೊಟ್ಟಿಗೆ ಗೊಬ್ಬರ. ಅದರಲ್ಲಿ ಹಸಿರೆಲ್ಲ ಗೊಬ್ಬರ ಇರ್ತದೆ, ಎಲ್ಲ ಥರದ್ದು ಗಂಜಲನೂ ಇರ್ತದೆ, ಎಲ್ಲ ಇರ್ತದೆ. ಅದನ್ನ ಹಾಕಿ ಉಳುಮೆ ಮಾಡಿ ಆ ತೇವಾಂಶನ ಕಾಪಾಡ್ಕೊಂಬಂದಿರ್ತೀವಿ ನಾವು. ಮತ್ತೆ ನಾವು ಫಸಲು ಕಟ್ಟಬೇಕು ಅಂದರೆ 1-2 ಹುಳ 3 ಹುಳ ಉಕ್ಕಿ ಉಳ್ತೀವಿ, ನೇಗಿಲಲ್ಲಿ ಉಳ್ತೀವಿ, ನಾವೇನು ಟ್ರ್ಯಾಕ್ಟರ್ ಏನು ಬಳಸಲ್ಲ, ನೇಗಿಲಲ್ಲಿ ಉಳ್ತೀವಿ, ಯಾವುದೇ ಮಿಷಿನ್ ಏನು ಬಳಸಲ್ಲ, ನೇಗಿಲು ಉಳ್ತಿ ಬಳಸಿದಾಗ ಅದು ಸ್ವಲ್ಪ ಚೆನ್ನಾಗಿ ಒಣಗದಿಂದ ಮಾರ್ಚಿ ಮೊದಲನೇ ವಾರ ಅಥವಾ 2ನೇ ವಾರಕ್ಕೆ ಪ್ರಾರಂಭ ಮಾಡ್ತೀವಿ ಕಟ್ಟಲಿಕ್ಕೆ. ನಾವು ಸ್ವಂತವಾಗಿ ಹೈಬ್ರಿಡ್ ತಳಿ ಬೀಜನ, ಮೈಕ್ರೋ ಬೀಜ ಇರ್ಬೋದು, ಯಾವುದೇ ನಾಮದಾರಿ ಬೀಜ ಇರ್ಬೋದು, ಟೊಮೊಟೊ ಮೆಣಸಿಗೆ ಚೊಟ್ಟು ಅಂತ ಬರ್ತದೆ, ತಡ್ನಿ ಹಲಸಂದೆ ಚೊಟ್ಟು, ಅದು ಬೆಂಡೆ ಗೌರಿ ನಾವೇ ಸ್ವಂತ ಹೊಟ್ಲು ಮಾಡ್ಕೋತೀವಿ. ಹೊಟ್ಲು ಮಾಡ್ಕೋಬೇಕಾದ್ರೆ ಒಂದಷ್ಟು ಜಾಗನ ಇದೆ ಹಿತ್ತಲು ಅಂತ, ಅಲ್ಲಿ ಜಾಗ ಮಾಡಿಕೊಂಡು ಸುತ್ತ ಒಂದು ಬೇಲಿ ಹಾಕಿ ಅದಕ್ಕೆ ಪರ್ದ ಕಟ್ಟಿ ಕೊಟ್ಟಿಗೆ ಗೊಬ್ಬರ ಹಾಕಿ 1 ಇಂಚ್ಗೊಂದೊಂದು ಕಾಳು ಹಾಕಿ, ಕಾಳಿಂದ ಕಾಳಿಗೆ 1 ಇಂಚು, ಸಾಲಿನಿಂದ ಸಾಲಿಗೆ 2 ಇಂಚು ಹಾಕಿ ಬಿತ್ತನೆ ಮಾಡಿ ನಾವೇ ಅದನ್ನು ರೆಡಿ ಮಾಡ್ಕೋತೀವಿ. ಮೆಣಸಿಗೆನ 1 ತಿಂಗಳ ಮೇಲೆ 8 ದಿವಸ ಅಂದರೆ 38-42 ದಿವಸ ಅಷ್ಟಕ್ಕೆ ನಾಟಿ ಮಾಡ್ತೀವಿ. ಟೊಮೊಟೊನ 22-25 ದಿವಸ ನಾಟಿ ಮಾಡ್ತೀವಿ. ಇನ್ನು ಬೆಂಡೆ ಗೌರಿ ಎಲ್ಲನೂ ಬೀಜನೇ ಭೂಮಿಗೆ ಹಾಕ್ತೀವಿ, ಮಾರ್ಚಿ 2ನೇ ವಾರದಲ್ಲಿ ಶುರು ಮಾಡ್ತೀವಿ ನಾವು ಆರಂಭ ಮಾಡಲಿಕ್ಕೆ. ಆಗಲಿಂದ ಸ್ಟಾರ್ಟ್ ಆಯ್ತದೆ. ನಾವು ಬೋರೆಲ್ಲ ಓಪನ್ ವೆಲ್ ಹಾಕೊಂಡಿದ್ವಿ, ಜನರೇಟರ್ ಇಟ್ಕೊಂಡಿದ್ದೀವಿ, ಡೀಸೆಲ್ ಮೋಟ್ರು, ಅದರಿಂದ ಹಾಕೊಂಡು ಮಾಡ್ಕೋತೀವಿ. ಇದೆಲ್ಲ ತರಕಾರಿ ಆಯಿತು, ನಾನು ಕೇಳಿದ್ದು ಭತ್ತದ ಹೋಟ್ಲು. ಭತ್ತದ ರೊಟ್ಟು. ಅದಾದ್ಮೇಲೆ ಅದ ಟೊಮೊಟೊ ಅದೆಲ್ಲ ನಮ್ ಜೂನ್ ಕೊನೆ ಜುಲೈ ಕೊನೆಗೆ ಮುಗಿತದೆ. ಜೂನು ಕೊನೆ ಜುಲೈ ಮೊದಲನೇ ವಾರದಲ್ಲಿ ಸ್ಟಿಲ್ ಮುಗಿತೀವಿ. ಹೋಗಿ ಅಂಗಡಿಲಿ ಹೈಬ್ರಿಡ್ ತಳಿನ ಬೀಜನ ತರ್ತೀವಿ. ತಂದ ಮೇಲೆ ಗದ್ದೆನ ರೋಟ್ರಿ ಓಡಿಸ್ತೀನಿ. ಫಸ್ಟು ಟ್ರ್ಯಾಕ್ಟ್ರಿ ಉಳಿಸ್ತೀವಿ ಅದನ್ನ, ಯಾಕೆಂದ್ರೆ ಈ ನೆಗಲಲ್ಲಿ ಉತ್ತಾಗ ಆ ಕಳೆ ಎಲ್ಲ ಇರ್ತದೆ. ರೋಟ್ರಿ ಹೊಡೆಸಿದಾಗ ಸಂಪೂರ್ಣ ಎಲ್ಲ ಹುಡಿ ಆಯ್ತದೆ. ಹೊಡೆಸಿ ಒಂದು ಸಾರಿ ಬಿಟ್ಟು ಒಂದು ವಾರ ಆದಮೇಲೆ ನೇಗಿಲು ಚೆನ್ನಾಗಿ ಉಳಿತೀವಿ. ಎರಡು ಮೂರು ಮುಳುವ ಕಬ್ಬಣ್ಣಿಗಳು ಉಳಿತೀವಿ. ಅದನ್ನ ಉತ್ತ ಆದ್ಮೇಲೆ ಸಮ ಮಾಡ್ಕೊಂಡು ಅದನ್ನ ತಂದಂತ ಬೀಜನ ಅವರೇ ಬೀಜೋಪಚಾರ ಮಾಡಿರ್ತಾರೆ. ಉನಿ ಹಾಕ್ತೀವಿ ನಾವು, ಯಾಕೆಂದ್ರೆ ಈ ಮಳೆ ಹೇಳಕ್ ಬರೋದಿಲ್ಲ, ನೀರು ಹೇಳಕ್ ಬರೋದಿಲ್ಲ. ಹಾಗಿರೋದ್ರಿಂದ ಉನಿ ಹಾಕಿ ಒಂದು ರಾತ್ರಿ ಒಂದು ತಂದು ತಗೊಂಡೋಗಿ ನಾವು ಎಕರೆ ಒಂದಕ್ಕೆ 3 kg ಪ್ಯಾಕೆಟ್ ಹಾಕ್ತೀವಿ ಅಷ್ಟೇ. ನಾವು 3 kg 3.5 kg ಕೊಡ್ತಾರೆ. 850-900 ಸಾವಿರ ಕಂಟ್ರಿ ಇದೆ ಅದು. ಆಜು ಬಾಜ್ನಲ್ಲಿ ಯಾವ ತಳಿ ಹಾಕ್ತಾರೆ ಆ ತಳಿ ಬೀಜ ತಂದು ಹಾಕ್ತೀವಿ. ಹಾಕಾದ್ಮೇಲೆ ಅದಕ್ಕೆ 12-13 ದಿವಸಕ್ಕೆ ಒಂದು ಕಳೆ ನಿರೋಧಕ ಒಂದು ಔಷಧಿ ಬರುತ್ತೆ. 175 ಇರಬೇಕು ಅದೊಂದು ಕಾಣಿಸ್ತದೆ. ಅದನ್ನ ತಂದು ಸ್ಪ್ರೇ ಮಾಡ್ತೀವಿ. ಅದನ್ನು ಸ್ಪ್ರೇ ಮಾಡಿಬಿಟ್ರೆ ನೀನು ಬಿಡಲ್ಲ. ಪಟ ಮಾಡುವಾಗ 2.5 ಆಗಲ್ಲ, 8-9 ಉದ್ದಕ್ಕೆ ಒಟ್ಲು ಮಾಡ್ಕೋತೀನಿ. ಕೊಟ್ಟಿಗೆ ಗೊಬ್ಬರ ಫಸ್ಟೇ ಮಿಕ್ಸ್ ಮಾಡಿರ್ತೀವಿ ಅದಕ್ಕೆ. ಆಮೇಲಿಂದ ಮಾಡ್ಕೊಂಡಾದ್ಮೇಲೆ ಆ ಉನಿ ಹಾಕಿರೋ ಬೀಜನ ನಳ್ಳಿಲ್ಲಿ ಒಣಗಿಸಿ ಅದನ್ನ ತೆಳ್ಳಿಗೆ ಉದುರಿಸ್ತೀವಿ. ಉದುರಿಸಿದ ಮೇಲೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹದ ಮಾಡ್ಕೊಂಡಿರ್ತೀವಿ. ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಅದ್ರ ಮೇಲೆ ಹಾಕಿ ಮಣ್ಣು ಮುಚ್ಚುತ್ತೀವಿ. ಮಣ್ಣು ಮುಚ್ಚಿ ನೀರು ಕೊಡ್ತೀವಿ. ನೀರು ಹಾಯಿಸಿದ ಮೇಲೆ ಮೊಳಕೆ ಬರ್ತದೆ 11 ದಿವಸಕ್ಕೆ. 9-11 ದಿವಸಕ್ಕೆ ಮೊಳಕೆ ಬಂದ್ಮೇಲೆ 13-15 ದಿವಸದೊಳಗಡೆ ಅದೊಂದು ಕಳೆ ನಾಶಕೊಳ್ತೀವಿ. ಆಮೇಲೆ 19-21 ದಿವಸಗಳು ನಾಟಿ ಶುರು ಮಾಡ್ತೀವಿ. ಗದ್ದೆ ರೆಡಿ ಮಾಡ್ಕೊಂಡಿರ್ತೀವಿ, ಬದ ಕಟ್ಟಿ ಬದ ಕೊಚ್ಚಿ ಬದ ಕಟ್ಟಿ ಒಟ್ಲು ಮಾಡ್ಕೊಂಡಿರ್ತೀವಿ. ನಾಟಿ ಶುರು ಮಾಡ್ತೀವಿ ನಾವು. 9 inches ಒಂದು ಪೈರು, ಒಂದು ಪೈರು ಬಾಟೆ ಅಂದರೆ ಒಮ್ಮೈ, ಇನ್ನೊಮ್ಮೈ ಒಂದಡಿ. ಯಾಕೆಂದ್ರೆ ಬಿಸಿಲು ಬೀಳಬೇಕು ಮತ್ತೆ ನಾವು ಓಡಾಡ್ಲಿಕ್ಕೂ ಜಾಗ ಆಗಬೇಕು. ಹಾಗಿರೋದ್ರಿಂದ ಅದನ್ನ ಮಾಡಿ ನಾಟಿ ಮಾಡಿದ್ಮೇಲೆ ನಾವು 22-25 ದಿವಸಕ್ಕೆ ಕಳೆ ಕೆಳಕ್ ಶುರು ಮಾಡ್ತೀವಿ. ಕಳೆ ಕೆಳಕ್ ಶುರು ಮಾಡಿದಾಗ ಹಳೆ ಸತ್ತಿ ಅಂತ ಕಿಳ್ತೀವಿ ನಾವು. ಹಳೆ ಸತ್ತೆ ಕಿತ್ತಾಗ ಆಳ್ಗಳು ಕರ್ಕೊಂಡೋಗಿರ್ತೀವಿ, ಹಳೆ ಸತ್ತೆ ಕಿಳ್ತೀವಿ. ಕಿತ್ತಾದ್ಮೇಲೆ ಕಿತ್ತ 4 ದಿವಸಕ್ಕೆ ಯೂರಿಯಾ ಹಾಕ್ತೀವಿ, ಮಾರ ಬತ್ತಕ್ಕೆ ಮಾತ್ರ, ಊಟದ ಬತ್ತಕ್ಕಲ್ಲ. ಆ ಯೂರಿಯಾ ಹಾಕಿದ್ಮೇಲೆ ಒಂದು 15 ದಿವಸ ನೀರು ಕಟ್ ಮಾಡ್ತೀವಿ, ಕಂಪ್ಲೀಟ್ ಕಟ್ ಮಾಡ್ತೀವಿ. ಭೂಮಿ ಚೆನ್ನಾಗಿ ಒಣಗುತ್ತದೆ. ಒಣಗಾದ್ಮೇಲೆ ನೀರು ಬಿಡ್ತೀವಿ. ನೀರು ಬಿಟ್ಟಾದ್ಮೇಲೆ ಸರಾಸರಿ 2-2.5 inches ನೀರು ಬಿಡ್ತೀವಿ. ಆಮೇಲೆ ಒಡತ ಶುರು ಮಾಡ್ತದೆ. 25 ದಿವಸದ ಮೇಲೆ ಒಡತ ಶುರು ಮಾಡ್ತದೆ. ಒಂದು ತಿಂಗಳ ಮೇಲೆ ಎಣಿಸಿಕೊಂಡ್ರೆ ಒಡತ ಶುರು ಮಾಡ್ತದೆ. ಒಂದು ತಿಂಡಿಯಲ್ಲಿ ನಾವು ಹಾಕಿದಂತ ಒಂದು ಪೈರು 22-30 ಹೊಡೆ ಕಡ್ದಿರೋದು ನೋಡಿದ್ವಿ, ನಾವು ಗಮನಿಸಿದ್ವಿ. ಈ ವರ್ಷ ಹಂಗೆ ಬಂದಿದೆ, ಚೆನ್ನಾಗಿದೆ ಈ ವರ್ಷ. ಆಮೇಲೆ ಈಗೇನಾಯ್ತು ಅಂದ್ರೆ ಮಳೆ ಅಧಿಕವಾಗಾದ್ರಿಂದ ಮೋಡ ಜಾಸ್ತಿ ಕಟ್ಟಿರೋದ್ರಿಂದ ಹೊಡೆ ಕಡೆ ಅಂತದ್ದು ಪೋಸ್ಟ್ ಮನ್ ಆಯ್ತು. ಸೂರ್ಯಶಕ್ತಿ ಬೆಳೆದಿರೋದ್ರಿಂದ ಪೋಸ್ಟ್ ಮನ್ ಆಗಿ ಒಂದು 5-6 ಆದ್ಮೇಲೆ ತನ್ನಷ್ಟು ತಾನೇ ಜಳ್ಳುಡೆ ಮುಂದ್ಗಡೆ ಕರೆಯೋದು. ಯಾವುದೇ ಮೆಡಿಸಿನ್ ಹಾಕಿದ್ರು ಹೋಗಲ್ಲ ಅದು. ಸ್ವಲ್ಪ ಜಳ್ಳುಡೆ ಬಂದಿದೆ ಇವಸ, ಒಂದು 5% ಜಳ್ಳುಡೆ ಬಂದಿದೆ. ಅದೇ ವಾತಾವರಣದಲ್ಲಿ ಕೆಲವು ಬದಲಾವಣೆ ಆಗಿದ್ರಿಂದ ಹಂಗಾಯ್ತು. ಇಲ್ಲ ಅಂದ್ರೆ ಮಾಮೂಲಿ ಹಂಗೆ ನಿಮ್ಗೆ ನೀವೇ ಹೇಳಿದ್ರಂಗೆ 30-40 quintals ಬೆಳೀತಾ ಇದ್ದೀವಿ. ಹೆಚ್ಚು ಇಲ್ಲ, ಕಡಿಮೆನೂ ಇಲ್ಲ. ಈಗ ವರ್ಷ ವರ್ಷ ನೀವು ನೀಡುವಂತ ಈ ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರದ ಪ್ರಮಾಣದಲ್ಲಿ ಅದು ಹೆಚ್ಚಾಗ್ತಿದೆಯೋ, ಅದಕ್ಕಿಂತ ಮುಖ್ಯವಾಗಿ ರಾಸಾಯನಿಕ ಗೊಬ್ಬರಗಳು ವರ್ಷ ವರ್ಷಕ್ಕೂ ಕಡಿಮೆ ಆಗ್ತಿದೆಯೋ ಹೆಂಗೆ? ಸಾಮೂಹಿಕವಾಗಿ ಎಲ್ಲರೂ ಜಾಸ್ತಿ ಮಾಡ್ತಾ ಇದಾರೆ. ಯಾಕೆಂದ್ರೆ ಗೋ ಸಂಪತ್ ಕಮ್ಮಿ ಆಯ್ತು, ದನಗಳು ಮಾಡೋದು ಕಮ್ಮಿ ಆಯ್ತು. ಈಗಿನ ಪೀಳಿಗೆ ತೊಪ್ಪೆ ಮುಟ್ಟಲ್ಲ, ಹಾಲು ಕರಿಯಲ್ಲ, ದುಡ್ಡು ಕೊಟ್ಟು ಡೈರಿಲಿ ಪ್ಯಾಕೆಟ್ ಹಾಲು ಮೊರೆ ಹೋಗಿದ್ದಾರೆ. ಹಾಗಾಗಿ ನಾವು ಏನು ಏಜ್ ಆಗಿದೆ, ನಮಗೆ ದನ ಇಲ್ಲದವ್ರು ಆಗೋದಿಲ್ಲ. ಬೆಳಿಗ್ಗೆ ಎದ್ದು ದನಿನ ಮಕ್ಕ ನೋಡಿದ್ರೆ ನಮಗೊಂಥರ ಏನೋ ಅದ್ರ ಮೇಲೆ ಆರೋಗ್ಯಕ್ಕೂ ಚೆನ್ನಾಗಿರ್ತದೆ ಅಂತ ಒಂದು ಅನಿಸಿಕೆ ನಮಗೆ. ಹಾಗಾಗಿ ದನಿಗಳ ಜೊತೆ ಒಡಾಟ ಇರೋದ್ರಿಂದ, ಒಡನಾಟ ಇರೋದಕ್ಕೆ ನಮಗೆ ಗೊಬ್ಬರ ಎಚ್ಚೆತ್ತೋ ಗೊಬ್ಬರ ಇರೋದ್ರಿಂದ, ವರ್ಷ ವರ್ಷ ಗಂಧ ಬೆರಕಿಲಿ ಗೊಬ್ಬರ ಹಾಕೋದ್ರಿಂದ ಭೂಮಿಗೆ ಫಲವತ್ತತೆ ಜಾಸ್ತಿ ಇದೆ, ಎರೆಹುಳು ಜಾಸ್ತಿ ಇವೆ, ರೋಗ ನಿರೋಧಕ ಶಕ್ತಿ ಇದೆ. ಹಾಗಿರೋದ್ರಿಂದ ನಾವು ಮತ್ತೆ ಗೊಬ್ಬರಕ್ಕೆ ಸ್ವಾಮಿ ಗೊಬ್ಬರ ಮಾಡುವಾಗ ಈ ದೀಪಾವಳಿ ಟೈಮಲ್ಲಿ ಬಿಡುವಿರ್ತದೆ ನಮಗೆ ಗೊಬ್ಬರ. ನಮ್ಮ ಅಟ್ಟ ಮಾವುಟು ನಮ್ಮಲ್ಲೇ ಸ್ವಂತವಾದಂಥ ಬೇವುನೆಲೆ ಇದೆ, ಹೊಂಗೆ ಸೊಪ್ಪಿದೆ, ಎಕ್ಕದ ಗಿಡ ಇದೆ, ಕಾಚಿ ಗಿಡ ಇದೆ, ಹಸಿರೆಲ್ಲ ಗೊಬ್ಬರನ ಅದ್ರ ಮೇಲೆ ಹಾಕ್ತೀವಿ. ಹಾಕಿ ಕೆಮ್ಮಣ್ಣನ್ನು ಉಂಟಿಸಿ ಒಂದು 4-5 ಉಂಟಿಸ್ಬಿಟ್ಕೋತೀವಿ. ಹಾಗಿರೋದ್ರಿಂದ ನಾವು ಯಾವುದೇ ಒಂದು ಬೇವಿನ ಹಿಂಡಿ ಆಗಲಿ ಹೊಂಗೆ ಹಿಂಡಿ ಆಗಲಿ ಅಂಗಡಿಯಿಂದ ಪರ್ಚೇಸ್ ಮಾಡೋಂಥ ಸಮಸ್ಯೆ ಇರಲ್ಲ ನಮಗೆ, ಅದೇ ಇರ್ತದೆ. ಅದರಲ್ಲಿ ಒಕ್ಕಡಿನ ಕಡ್ಕೊಂಡು ತುಂಬಿಕೊಂಡು ಹಾಕೋದ್ರಿಂದ ರೋಗ ನಿರೋಧಕ ಶಕ್ತಿ ಭೂಮಿಲಿದೆ. ಆಗಿರೋದ್ರಿಂದ ಫಲವತ್ತತೆ ಚೆನ್ನಾಗಿದೆ ನಮ್ಮ ಭೂಮಿಲಿ. ಗೊಬ್ಬರದ ಖರ್ಚು ಕಡಿಮೆ ಆಗಿದೆ, ಹಾಕೋದಿಲ್ಲ ಗೊಬ್ಬರನ. ಇನ್ನೊಂದು ಬಹಳ ಒಳ್ಳೆಯ ವಿಚಾರವನ್ನ ನೀವು ಹೇಳಿದ್ರಿ, ನಿಮ್ಮಲ್ಲೇನೆ ಈ ಕೊಟ್ಟಿಗೆ ಗೊಬ್ಬರದ ಪ್ರಮಾಣ ಏನಿದೆ ಅದನ್ನ ಈ ರೀತಿ ಸಂಸ್ಕರಣೆ ಮಾಡಿ ಕಾಂಪೋಸ್ಟ್ ಮಾಡಿ ನೀವು ಬಳಕೆ ಮಾಡ್ತಿರೋದ್ರಿಂದ ಅನುಕೂಲ ಇದೆ ಅಂತ. ಸ್ಥಳೀಯ ಸಂಪನ್ಮೂಲಗಳು, ಅಲ್ಲಿ ಸಿಗುವಂತ ಬೇವಿನ ಸೊಪ್ಪು, ಈ ರೀತಿಯ ಎಲೆ ಸೊಪ್ಪುಗಳನ್ನೆಲ್ಲ ನೀವು ಬಳಕೆ ಮಾಡ್ತಿದ್ದೀರಿ. ಇನ್ನು ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಕುಬೇರ ಅವರು ಹೇಳಿ, ಈ ಪಶುಪಾಲನೆ ಹಾಗೂ ಹಾಲಿನ ಉತ್ಪಾದನೆಯಲ್ಲಿ ಯಾವ ತರ ನಿಮ್ಮ ಅನುಭವ ಇದೆ ಮತ್ತು ಹೇಗೆ ನಿರ್ವಹಣೆ ಮಾಡ್ತೀರಿ? ಕೆಲವೊಂದು ಹೊಸ ಪ್ರಯೋಗಗಳನ್ನು ನೀವು ಮಾಡಿದ್ರಿ ರಾಸುಗಳಲ್ಲಿ, ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ಅವುಗಳನ್ನೆಲ್ಲ ಹೇಳ್ತಾ ಹೋಗಿ. ಸರ್, ನಾವು ಮುಂಚೆ ಪೂರಾ ಹಳ್ಳಿ ಕಾರ್ಥಳಿ ಇಟ್ಟಿದ್ವಿ, ಅಮೃತ್ ಮಾಲ ಅಂತ ಹಳ್ಳಿ ಕಾರ್ಥಳಿ ಗಿಡ್ಡದ ರಾಸು ಅಂತ ಇಟ್ಟಿದ್ವಿ. ಈಗ ಆಧುನಿಕ ಭತ್ತ ಭತ್ತ ಏನಾಗಿದೆ, ಈಗ ಇತ್ತೀಚಿನ ದಿನಗಳಲ್ಲಿ ಒಂದು 25 ವರ್ಷದ ದಿನಗಳಲ್ಲಿ ಇಲಾತಿ ಹಸುಗಳು ಅಂತ ರೆಡ್ ಎನ್ನು ಹಾಲ್ ಬ್ಲ್ಯಾಕು ಅಂತೆಲ್ಲ ಹಸುಗಳು ತಂದಿದ್ದಾರೆ. ಅದು ನಮ್ಮ ಹಸುಗೆ ಕ್ರಾಸ್ ಮಾಡಿಸಿದಾಗ ಅದು ಬಂತು, ಕೆಲವು ಹಸು ರೆಡ್ ಎನ್ ಬಂತು, ಆ ಹಸುಗಳನ್ನೇ ನಾವು ಮುಂದುವರ್ಸ್ಕೊಂಬಂದ್ವಿ. ಮತ್ತೆ ನಾಟಿ ಹಸುಗಳು ಇದಾವೆ, ನಾಟಿ ಹಸುನು ಹಿಂದಿನಿಂದ ಬಂದಂಥದ್ದು ಗಿಡ್ ರಾಸು ಅಂತ ನಮ್ಮಲ್ಲಿರೋದು, ಎಮ್ಮೆನೂ ಅಷ್ಟೇ ನಾಟಿ ತಳಿನೇ ಸ್ವಾಮಿ. ಅದನ್ನು ನಾವು ಕೊಟ್ಟಿಗೆ ಗೋ ಮಾಡ್ಕೊಂಡಿದ್ವಿ, ಮಾಮೂಲಿ ಕೊಟ್ಟಿಗೆ, ಮನೆಯಿಂದ ಹೊರಗಡೆಕ್ಕಿದೆ ಕೊಟ್ಟಿಗೆ, ಗಾರೆ ಹಾಕ್ಸಿಲ್ಲ ಎಂಥದಿಲ್ಲ, ಮಣ್ಣು ಕೊಟ್ಟಿಗೆ ಕಟ್ಟಾಕ್ತಿವಲ್ಲ ಹಿಂಗೆ ಬೆಳಿಗ್ಗೆ ಎದ್ದು ಗೊಬ್ಬರ ಎಲ್ಲ ಹಾಕ್ತೀವಿ. ತಿಂಗಳಿಗೊಮ್ಮೆ ಅದನ್ನು ಅಗದಿ ನಾವು ಒಂದು ಅರ್ಧ ಅಡಿ 2 ಇಂಚು 3 ಇಂಚು ಅಗದಿ ತೆಗಿತಾ ಇರ್ತೀವಿ ಅದನ್ನು, ಯಾಕೆಂದರೆ ಅದರಲ್ಲಿ ಗಂಧ ಇರ್ತದೆ ಮತ್ತು ತೊಪ್ಪೆ ಹಾಕಿ ಹಾಕಿ ಜಾರಂಥ ಸನ್ನಿವೇಶ ಇರ್ತದೆ ದನಗಳು, ಹಾಗಾಗಿ ಅದನ್ನು ಕೆಮ್ಮಣ್ಣೆ ಹಾಕ್ಕೊಂಡಿರ್ತೀವಿ ನಾವು, ಅದಕ್ಕೆ ನಮ್ಮ ಭೂಮಿಲೇ ಸಿಗ್ತದೆ. 4 ಗಾಡಿ 3 ಗಾಡಿ ಹಾಕ್ಕೊಂಡು ಹರಗಿರ್ತೀವಿ ಅದನ್ನ, ಎಲ್ಲ ಮನೇಲಿ ತಟ್ಟಿರ್ತೀವಿ, ಅದು ಬಿಗಿಯಾಗಿರ್ತದೆ. 1-2 ತಿಂಗಳಿಗೆ 3 ತಿಂಗಳಿಗೆ ಅದನ್ನು ತೆಗೆದು ತಿಪ್ಪಾಕ್ತೀವಿ ನಾವು ಅದನ್ನು, ಇದೆಲ್ಲ ಇರ್ತದೆ ಅದನ್ನು. ಆಮೇಲೆ ಹೊಸ ಮಣ್ಣು ಹಾಕೋದು, ಹೊಸ ಮಣ್ಣು ಹಾಕ್ತಿವಿ ತಿರ್ಗಿ, ಮತ್ತು ಒಂದು 4 ದಿವಸ ಕಳೆದ ಮೇಲೆ ಹೊಸ ಮಣ್ಣು ಹಾಕ್ತೀವಿ. ಆಮೇಲೆ ಅದನ್ನು ಬೆಳಿಗ್ಗೆ ಎದ್ದು ನಾವು ಮಾಮೂಲಿ ಕರ ಹಾಕಿದ ರಾಸುಗಳನ್ನ ಅಲ್ಲೇ ಕಟ್ಟಾಕೊಂಡು, ನಾವು ಯಾವುದೇ ಮಾರುಕಟ್ಟೆ ಸಿಕ್ಕಂಥ ತಿಂಡಿಗಳನ್ನೇನು ಕೊಡಲ್ಲ, ಹಿಂಡಿ ಆಗಲಿ ಮತ್ತು KMF ಫುಡ್ ಬತ್ತಲ್ಲ ಅದು ಯಾವುದು ಕೊಡಲ್ಲ. ನಾವು ಹೆಚ್ಚಿನ ಮಟ್ಟಕ್ಕೆ ಕೊಡೋದೇನು ಅಂದ್ರೆ ನಾವು ಕೀ ಬಿಡಿಸಿದಾಗ ಅದ್ರಲ್ಲಿ ಬರ್ತಕ್ಕಂಥ ತೌಡು ಸಿಗುತ್ತೆ ನಮ್ಮಲ್ಲಿ, 20 ರೂಪಾಯಿ 22 ರೂಪಾಯಿ ಕೆಜಿ ಇರ್ಬೋದು. ಅದನ್ನು ಹತ್ತತ್ತೀವಿ ನಾವು ಮನೆಗೆ ನಮ್ಮ ತಂದಿರಿಗೆಲ್ಲ ಬಿಡಿಸ್ಕೊಳಿಸ್ತೀವಿ, ಯಾಕೆ ಅದರಲ್ಲಿ ಹೊಟ್ಟು ಬರುತ್ತೆ, ಹೊಟ್ಟನ್ನು ಮಾತ್ರ ಉಪಯೋಗಿಸ್ತೀವಿ ನಾವು ಅಷ್ಟೇ, ಜಾಸ್ತಿ ಉಪಯೋಗಿಸಲ್ಲ. ಮತ್ತು ರೋಗ ನಿರೋಧಕ ಶಕ್ತಿ ಇದೆ ಅಂತ ಅಲೋವೆರಾ ಕೊಡ್ತೀವಿ, ಲೊಳೆ ಸರ, ಅದು 15-20 ದಿವಸಕ್ಕೆ ಒಂದೊಂದ್ಸರಿ 100 ಗ್ರಾಮ್ನಷ್ಟು ತಿನ್ನಿಸ್ತೀವಿ ಒಂದು ಹಸುಗೆ, ಎಮ್ಮೆ ಆಗಲಿ ಹಸು ಆಗಲಿ. ಅದ್ರ ಉದ್ದೇಶ ಇಷ್ಟೇ, ಹುಣ್ಣಿ ಚಿಕ್ಟ ನೊಣಗಳು ಹೇನುಗಳು ಅಂತ ಬರ್ತವೆ ಇದರಲ್ಲಿ, ಅದು ಬರ್ದಂಗೆ ತಡೆಗಟ್ಟುತ್ತದೆ. ಎರಡನೇದು ಬೇವಿನ ಸೊಪ್ಪು ಕೊಡ್ತೀವಿ, ಯಾಕೆ ಅಂದರೆ ನಮ್ಮಲ್ಲಿ ಆ ರಾಸು ಹುಷಾರು ತಪ್ಪಿದಾಗ ನಾವು ಡಾಕ್ಟರ್ ಹುಡುಕೊಂಡೋಗ್ಬೇಕು, ಕೆಆರ್ನಗರಕ್ಕೋ ಇಲ್ಲೋ ಎಲ್ಲಿ ವೆಟನರಿ ಇರ್ತದೆ ಅಲ್ಲಿ ಹುಡುಕೊಂಡೋಗ್ಬೇಕು. ನಮ್ಮ ಕೈ ಟೈಮಿಗೆ ಸಿಕ್ಕಿದ್ರು ಸರಿ, ಹಿಂದೆ ಹೋದ್ರು ಸರಿ. ಇದೊಂದು ಪದ್ಧತಿ ಹಿಂದಿನಿಂದ ಬಂದಿರುವಂಥದ್ದು, ಬೇವಿನ ಸೊಪ್ಪು ಒಂದಿಡಿ ತಿನ್ನಲ್ಲ ಆದರೂ ಕಟ್ಟವೇ ಕೊಡ್ತೀವಿ ನಾವು, ತಿನ್ಕೋತದೆ, ರೂಢಿಯಾಗಿದೆ. ತುಳಸಿ ಕೊಡ್ತೀವಿ ನಾವು, ನಾರಾಯಣ ತುಳಸಿ ಆಗಿರ್ಬೋದು ಇಲ್ಲ ಕೃಷ್ಣ ತುಳಸಿ ಆಗಿರ್ಬೋದು, ಪ್ರತಿಯೊಂದು ರಾಸುಗೆ ತಿಂಗಳಿಗೆ 3 ಸರಿ ಆಗಿರೋದ್ರಿಂದ ಇದುವರೆಗೆ ಅಂಥ ಯಾವುದೇ ಆಗಲಿ ರೋಗ ಬರಲ್ಲ. ಮತ್ತು ಲಸಿಕೆ ಹಾಕ್ತಾರೆ ವೆಟನರಿಯಿಂದ, ಊರೂರಿಗೆ ಬಂದು ಲಸಿಕೆ ಹಾಕ್ತಾರೆ, ಯಾವುದು ಕಾಲುಬಾಯಿ ಜ್ವರ ನಿರೋಧಕ ಶಕ್ತಿ ಮತ್ತು ಚಪ್ಪೆ ರೋಗದ್ದು, ಇಂಥ ಲಸಿಕೆ ಕೊಟ್ಟಾಗ ಮಾತ್ರ ಕೊಡಿಸಿ, ಅದು ವಿರಳ ಕೊಡೋದು, ಸದಾ ಕೊಡಲ್ಲ ಅದನ್ನ, ವರ್ಷಕ್ಕೊಂದ್ಸರಿನೇ ನಾವು ಕೊಡ್ತಾರೆ. ಅದನ್ನು ಮಾತ್ರ ಬಿಟ್ಟರೆ ಇನ್ಯಾವುದು ನಾವು ಇದುವರೆಗೆ ಕೊಟ್ಟಿಲ್ಲ, ಕೊಡೋದಿಲ್ಲ. ಮಾಮೂಲಿ ನಾವಂತ 20 ಲೀಟ್ರ್ 30 ಲೀಟ್ರ್ ಒಂದು ಹಸಿನಲ್ಲಿ ಕರಿತೀವಿ ಅಂತ ಹೇಳೋದಿಲ್ಲ, ಅದು ಕರೆಯೋಕೆ ಆಗೋದಿಲ್ಲ, ಕರೆದೂ ಇಲ್ಲ ನಾವು. ಅಷ್ಟೇ ಅಲ್ಲೇ ಖರ್ಚಾಗಿರ್ತದೆ, ಹಿಂಡಿ ಇವತ್ತು 40 ರೂಪಾಯಿ ಕೆ ಜಿ ಇರ್ತದೆ, ಆಮೇಲೆ KMA ಫೀಡ್ಸು ಅದೆಲ್ಲ ರೇಟ್ ಜಾಸ್ತಿ ಇರ್ತದೆ, ತಂದಿಯಲ್ಲಿ ಏನು ಉಳಿಯಲ್ಲ. ಹಾಗಿರೋದ್ರೆ ನಾವು ಸ್ವಂತ ಹೊಲಕ್ಕೆ ಇದು ತಡ್ನಿ ರಾಗಿ ಜೋಳ ಹುಳ್ಳಿ ಮಿಕ್ಸ್ ಮಾಡಿ ಚೆಲ್ಲಿರ್ತೀವಿ, ಅಲ್ಲೇ ಹೊಲದ ಹತ್ರನೇ ಮರ ನಳ್ಳಿವೆ ಕೂದಾಕ್ತೀವಿ, ಅಲ್ಲೇ ನೆಲ್ಲುಲ್ಲಿದೆ ನೆಲ್ಲುಲ್ಲಿ ಹಾಕ್ತೀವಿ, ಪ್ರಮಾಣದಲ್ಲಿ ಕೊಟ್ಕೊಂಡು ಹೋಗ್ತೀವಿ. ಹಾಗಿರೋದ್ರೆ ನಮಗೆ ಹಾಲು 100 ಗ್ರಾಮ್ ಹೆಚ್ಚು ಕಮ್ಮಿ ಒಂದೇ ಸಮ ಬರ್ತದೆ. ಈ ವರ್ಷಕ್ಕೊಂದು ಕರು ಆ ಥರ ಆಗ್ತಾ ಇದೆ? ಆಗ್ತಾ ಇದೆ ಸ್ವಾಮಿ, 8, 6, 14 ತಿಂಗಳು 15 ತಿಂಗಳು ಒಂದೊಂದು ಕರು ಆಗ್ತದೆ ಸ್ವಾಮಿ. 6 ತಿಂಗಳು ಹಾಲು ಕರಿತೀವಿ, 4 ತಿಂಗಳು ಚೆನ್ನಾಗಿ ಕೊಡ್ತದೆ, 1 ತಿಂಗಳು 20 ದಿವಸ ಗಿಣ್ಣಾಲು ಅಂತೇಳಿ ಅದೇನಂತ ಬಳಕೆಗೆ ಬರಲ್ಲ, ಅದು ಇಲ್ಲೇ ಮಾಡ್ಕೋತೀವಿ. 20 ದಿವಸ ಆದಮೇಲೆ ನಾವು ಸೀಲಿಂಗ್ ಬಿಡೋದು ಅದನ್ನ. ಎಳಗಂಜಿ ಹಾಲು ಅಂತ ಇಷ್ಟಪಡಲ್ಲ ಜನ, ಗ್ರಾಹಕರು ಬೇಕಲ್ಲ ನಮಗೆ. ಹಾಗಿರೋದ್ರಿಂದ ಒಂದು 6 ತಿಂಗಳು ಚೆನ್ನಾಗಿ ಹಾಲು ಕೊಡ್ತದೆ, 6 ತಿಂಗಳಾದ್ಮೇಲೆ ಇನ್ಸಿಮೇಷನ್ ಬರ್ತದೆ. ಇನ್ಸಿಮೇಷನ್ ಎಲ್ಲೂ ಹೋರಿಗಳಿಲ್ಲ ನಾಟಿ ತಳಿ, ಒಬ್ಬ ಡಾಕ್ಟರ್ ಬಂದು ಅವರೇ ಡೈರಿ ಹತ್ರ ಮಾಡ್ತಾರೆ, ಅದನ್ನು ಮಾಡಿಸ್ತೀವಿ ನಾವು. ಹಳ್ಳಿ ಕಾರು ಮಾಡ್ತಾರೆ, ಹೈಬ್ರಿಡ್ ತಳಿನೂ ಮಾಡ್ತಾರೆ, ನಾವು ಯಾವ್ದು ಕೇಳ್ತೀವಿ ಅದು ಮಾಡ್ತಾರೆ. ಹಸು ಯಾವ ತಂದೆಯಲ್ಲಿರ್ತದೆ ಗಾತ್ರದಲ್ಲಿ ಅದ್ರ ತಕ್ಕಂತೆ ಮಾಡ್ತಾರೆ ಅದನ್ನ. ಈ ಹಾಲಿನ ಒಂದು ಮಾರಾಟ ಸಹ ನೀವು ಮಾಡ್ತೀರಿ, ಗ್ರಾಹಕರಿಗೂ ಒಂದು ಒಳ್ಳೆಯ ಹಾಲನ್ನ ಕೊಡ್ತೀರಿ, ಏನು ರೇಟ್ಗೆ ಸಿಗುತ್ತೆ ನಿಮಗೆ ಒಂದು ಲೀಟ್ರಿಗೆ? ನಾವು 35-38 ರೂಪಾಯಿ ಮಾರ್ತೀವಿ ಸ್ವಾಮಿ, ನಾವು ಅದ್ರ ಮೇಲೆ ಮಾರಕ್ಕಾಗಲ್ಲ, ಯಾಕೆಂದ್ರೆ ಲಗ್ಗೆ ಹಾಕಿದಾವೆ ಈಗ ಕೋಆಪರೇಟಿವ್ ಡೈರಿ ಸಂಘಟನೆಗಳು, ಪ್ರೈವೇಟ್ ಹಾಲುಗಳು, ಪೌಡ್ರ್ ಹಾಲುಗಳು ಎಲ್ಲ ಬಂದಿದ್ದಾವೆ. ಹಾಗಿರೋದ್ರಿಂದ ನಾವು ಜಾಸ್ತಿ ರೇಟ್ಗೆ ಮಾರಕ್ಕಾಗಲ್ಲ, ವರ್ಕೌಟ್ ಆಗಲ್ಲ, ವಿಧಿ ಇಲ್ಲ, ಮಾರ್ತೀವಿ. ನಿಮ್ಮ ಗ್ರಾಹಕರು ಇದ್ದಾರೆ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದೆ. ಕುಬೇರಪ್ಪ ಅವರು, ಇನ್ನು ನೀವು ಈ ಸಿರಿಧಾನ್ಯಗಳು, ಈ ರಾಗಿ ನೀವು ಹೇಳಿದಾಗ ನಿಮ್ಮ ತಂದೆ ಕಾಲದಲ್ಲಿ ತಾತನ ಕಾಲದಲ್ಲೂ ಬೆಳೀತಾ ಇದ್ರು, ಸಿರಿಧಾನ್ಯಗಳು ಮುಂಚೆ ಇತ್ತು, ನೀವು ಸಹ ಇರೋ ಒಂದು 5 ಎಕರೆ ಪ್ರದೇಶದಲ್ಲಿ ವಿಶೇಷವಾಗಿ ರಾಗಿ ನವಣೆ ಈ ರೀತಿಯ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದೀರಿ, ಬಳಕೆನ ಮಾಡ್ತಾ ಇದ್ದೀರಿ, ಈ ಒಂದು ಕೃಷಿಯ ಬಗ್ಗೆ ನಿಮ್ಮ ಅನುಭವವನ್ನ ಹಂಚ್ಕೊಳ್ಳಿ. ಏನಿಲ್ಲ ಸ್ವಾಮಿ, ಸಿರಿಧಾನ್ಯ ಹಿಂದಿನಿತ್ತು ನಮ್ಮನೇಲಿ, ನವಣೆ ಜಾಸ್ತಿ ಇತ್ತು, ಅದು ಬಿಟ್ಟರೆ ಕುಸುಬೆ ಇತ್ತು, 4-5 ಥರ ಇತ್ತು, ಜೋಳನೂ ಇತ್ತು, ಸಣ್ಣ ಜೋಳ ಒಂಥರ ಅದು ಇತ್ತು. ಅದನ್ನೇ ಹಂಗೆ ಮಡಿಕೊಂಡು ಅದೇನು ಹೈಬ್ರಿಡ್ ತಳಿಯಲ್ಲ, ಅದನ್ನ ಒಂದು ಸೇರಿ ಇಟ್ಕೊಂಡ್ರೆ ನಾವು ಕನಿಷ್ಠ ಒಂದು 10 ಕ್ವಿಂಟೆ 15 ಕ್ವಿಂಟೆ ಬೀಜ ಬಿತ್ಕೋದು. ರಾಗಿ ಯಾವ ಥರ ಮಾಡ್ತೀವಿ ಆ ಥರನೇ ಓಟ್ಲೂದಿ, ಸಪ್ರೇಟ್ ಊದಿ, ನಾಟಿ ಮಾಡುವಾಗ ಅದನ್ನೇ ಒಂದು 10 ಸಾಲು 20 ಸಾಲು ಹಾಕೋತೀವಿ, ಒಂದೊಂದು ಹತ್ತತ್ಕೊಂಡು ಹತ್ತತ್ಕೊಂಡು ಇಟ್ಕೋತೀವಿ. ಈಗೇನಾಗಿದೆ ಅಂದರೆ ಸಾಮಾಯಿಕವಾಗಿ ಯಾರು ಹಾಕದೇ ಇರೋ ಕಾರಣ ಕೆಲವು ಪಕ್ಷಿಗಳಿದ್ದಾವೆ, ಸಣ್ಣ ಪಿಟ್ಟೆ ಪಿಲ್ಕ ಗುಂಚಕ್ಕಿ ತರದ, ಅವು ಗುಂಚಕ್ಕಿ ಕಮ್ಮಿ ಆಗಿದೆ. ಬಾಕಿ ಪಕ್ಷಿಗಳಿದ್ದಾವೆ, ಸುತ್ತ ಮರಗಳಿದ್ದಾವೆ ನಮ್ಮ ಭೂಮಿಲಿ, ಅವು ತಿಂದಾಕೊಡ್ತವೆ, ಹಾಗಾಗಿ ಇಳುವರಿ ಕಮ್ಮಿ ಆಗಿದೆ. ಸಾಮಾಯಿಕವಾಗಿ ಹಾಕಿದಾಗ ಏನು ತಪ್ಪಾಗೋದಿಲ್ಲ, ಅದನ್ನು ಹಾಕೋತೀವಿ ಸ್ವಾಮಿ ನಾವು. ಅದು ರಾಗಿ ಜೊತೆಲೆ ಕಟ್ಟೋಗುತ್ತೆ, ಸಪ್ರೇಟ್ ಕುಯ್ಕೊಂಡು ಸಪ್ರೇಟ್ ಬಿಡ್ಕೊಂಡು ಅದನ್ನು ನವಣೆನ ಹಿಟ್ಟು ಮಾಡಬೇಕು ಅಂದರೆ ಅದನ್ನು ಒರೆ ಕೊಟ್ಟು ಅದನ್ನು ಕುಮ್ಮಿ ಒನ್ಕೆಲಿ ಕುಟ್ಟಿ ಅದನ್ನು ಮಾಡ್ಕೋಬೇಕು. ಅದು 10 ಸೇರು 5 ಸೇರು ಮಾಡೋಕ್ಕಾಗಿಲ್ಲ, ಮನೆಗೆ ಆಗೋಷ್ಟು 2 ಸೇರು 3 ಸೇರು ಮಾಡಿಕೊಂಡ್ರೆ ಅದನ್ನು ಜಾಸ್ತಿ ಎಚ್ಚೆತ್ತವಾಗಿ ಸ್ವೀಟ್ ಮಾಡ್ತಾರೆ ಮನೆಯಲ್ಲಿ, ಹೆಸರುಗಳ ಜೊತೆಲೆ ಪಾಯಸ ಮಾಡ್ತಾರೆ. ಬೆಳಗ್ಗೆದ್ದು ನನಗೆ ಹ್ಯಾಬಿ, ಬೆಳಗ್ಗೆದ್ದು ಒಂದು ದೊಡ್ಡ ಅಂಬಲಿ ಮೊಸರು ಜೊತೆ ಕುಡ್ಕೊಂಡೋಗ್ಬೇಕು. ಸಿರಿಧಾನ್ಯದ ಅಂಬಲಿ ಆದರೂ ಸರಿ, ರಾಗಿ ಅಂಬಲಿ ಆದರೂ ಸರಿ, ನಾವು ಕುಡ್ಕೊಂಡು ನಾವು ವ್ಯವಹಾರ ಮಾಡ್ತೀವಿ ಸ್ವಾಮಿ. ಬೆಳಿಗ್ಗೆ ಅಂಬಲಿ ಕುಡ್ದೇ ನೀವು ಮನೆಯಿಂದ ಹೊರಗಡೆ ಬರೋದು. ಇನ್ನು ಈಗ ನೀವು ಈ ಸಂಘಟನೆಯಲ್ಲೆಲ್ಲೂ ಗುರುತಿಸ್ಕೊಂಡ್ರಿ, ಒಬ್ಬನೇ ಮಗ ಆದರೂ ಈ ರೀತಿಯ ಒಂದು ಚಟುವಟಿಕೆಗಳಲ್ಲೂ ನಿಮ್ಮನ್ನು ನೀವು ಗುರುತಿಸ್ಕೊಂಡ್ರಿ, ಕೃಷಿ ಸಮುದಾಯದವ್ರನ್ನ ಭೇಟಿ ಮಾಡ್ತಾ ಇದ್ರಿ, ಕೃಷಿ ಬದುಕಿನಲ್ಲಿ ಆಗುವಂಥ ಏರಿಳಿತಗಳು ಅದೆಲ್ಲ ನಿಮ್ಮ ಗಮನಕ್ಕೆ ಬರ್ತಾ ಇತ್ತು. ವ್ಯವಸ್ಥೆಯಲ್ಲಿ ಏನಾಗಿದೆ ಅನ್ನೋದಕ್ಕಿಂತ ಒಬ್ಬ ಕೃಷಿಕ ಅವನ ಜೀವನ ಮಟ್ಟದಲ್ಲಿ ಅವನ ಬದುಕು, ಅವನ ಮನೆ, ಅವನ ವ್ಯವಹಾರಗಳು ಯಾವ ರೀತಿ ಬದಲಾವಣೆ ಆಗಿದೆ, ಏನೇನು ಗಮನಿಸ್ತಿದ್ದೀರಿ? ಅವನ ಒಬ್ಬ ಕೃಷಿಕನ ಮನೆಯ ಹಿತ್ತಲಾಗ್ಬೋದು, ಅವನ ಮುಂದೆ ಇರುವಂಥ ಭೂಪ್ರದೇಶ ಆಗ್ಬೋದು, ಮುಂಚೆ ಯಾವ ಥರ ಪರಿಸರ ಇತ್ತು, ಈಗ ಯಾವ ಥರ ಪರಿಸರ ಇದೆ, ಏನೇನು ನಿಮ್ಮ ಒಂದು ಭಾವನೆ ಆ ಬಗ್ಗೆ? ಸಮಿ, ನಮ್ಮ ಮನೆ ತೊಟ್ಟಿ ಇಟ್ಟು ಎಲ್ಲ ಅಣ್ತಮ್ದಿರಿದ್ರಿಂದ ನಮ್ಮ ಅಪ್ಪನ ಕಾಲದಲ್ಲಿ, ಇವಾಗ ಬಿಡಿ ಚೇಂಜ್ ಆಗಿದೆ ಅದು ಬೇಡಿ. ಏನಾಯ್ತು ಅಂದರೆ ಹಿಂದ್ಗಡೆ ಮುಂದ್ಗಡೆ ಕೈತೋಟ ಅಂತ ಇಟ್ಕೊಂಡಿದ್ರು ನಮ್ಮ ತಂದೆಯವ್ರ ಕಾಲದಲ್ಲಿ, ನಮ್ಮ ತಾಯಿಯವ್ರ ಕಾಲದಲ್ಲಿ. ನಾವೊಂದು 5-6 ಜನ ಗಂಡ್ಮಕ್ಳು, ಹೆಣ್ಮಕ್ಳು 3 ಜನ ಇರೋದ್ರಿಂದ ಒಳಗಡೆ ಹೆಣ್ಮಕ್ಳು ಸ್ನಾನ ಮಾಡ್ತಾ ಇದ್ರು, ಹೊರಗಡೆ ಬಾವಿ ಕಟ್ಟೆಲಿ ಗಂಡ್ಮಕ್ಳು ನಾವು ಸ್ನಾನ ಮಾಡ್ತಿದ್ವಿ. ಆ ಸ್ನಾನ ಮಾಡಿದ ನೀರು ಬಾಳೆಗಿಡ, ನಿಂಬೆ ಗಿಡ, ಒಂದೆರಡು ನುಗ್ಗೆ ಗಿಡ, ಒಂದು ಕರುಬೇವಿನ ಗಿಡ, ಈ ಥರ ತರಕಾರಿ ಅಲ್ಲ ಮನೆಗೆ ಉಪಯೋಗ ಆದಂಥ ಬೆಳೆಗಳನ್ನ ಹಾಕ್ಕೊಂಡಿದ್ರಿ. ಅಲ್ಲೆಲ್ಲೇ ಹಾಕಿದ್ರು, ಒಂದು 5-6 ಕುಂಟೆ ಇತ್ತು ಮುಂಭಾಗ ಜಾಗದಲ್ಲಿ. ಒಂದು ನಲ್ಲಿ ಗಿಡ ಹಲವಾರು ಹಾಕ್ಕೊಂಡಿದ್ರು. ಅದೇನಾಯಿತು ಅಂದರೆ ನಮ್ಮ ಮನೇಲಿ ಹೆಣ್ಮಕ್ಳಿದ ಕಾರಣ ಯಾರೋ ಒಬ್ಬರು ಬಂದರು ಮನೆಗೆ, ತಲೆ ಕೂದಲು ಕೊಡಿ, ತಲೆ ಕೂದಲು ಕೊಡಿ, ನಾವು ಶಾಂಪು ಕೊಡ್ತೀವಿ, ಆಸೋ ಗಮ್ ಅಂತಿದೆ ಸೋಪು ಏನೋ ಕೊಡ್ತೀವಿ ಅಂತ ಬಂದರು. ನಮ್ಗೆ ಗೊತ್ತಿಲ್ಲದ ಇದ್ದಾಗ ಮಕ್ಕಳು ತೊಗೊಂಡು ಉಗುರು ಬಣ್ಣ ಎಲ್ಲ ಹಚ್ಕೊಂಡ್ರು ಹೆಣ್ಮಕ್ಳು, ಅದು ನಮ್ಗೆ ಗೊತ್ತಿರಲಿಲ್ಲ. ನಾವು ಸ್ನಾನ ಮಾಡ್ತಿದ್ದೆ ಅದರಲ್ಲಿ ಅಂದರೆ ಚೌಳು ಮಣ್ಣು, ಸಿಗೆಕಾಯಿ, ಅಂಟುವಾಳಕಾಯಿಲಿ ಭಾರಿ ಕಷ್ಟ. ಅವತ್ತು 56ನೇ ಇಸ್ವಿ ಅಂದರೆ ಹುಟ್ಟಿದ್ದು 56, 60, 62ನೇ ಇಸ್ವಿ ಅಷ್ಟೊತ್ತು ಸ್ವಲ್ಪ ನಮಗೆ ಬುದ್ಧಿ ಬಂದಿತ್ತು, ಆಗಲೇ ಸ್ವಲ್ಪ ನಾವು ಪಾಶ ಓಡಾಡ್ತಿದ್ವಿ ಎಲ್ಲ ಕಡೆ. ಆಗೇನಾಯಿತು, ಅವರು ಸ್ನಾನ ಮಾಡಿಬಿಟ್ಟಂಥ ನೀರು ಈ ಗಿಡಗಳಿಗೆ ಬಂದ್ವಿ, ನಮಗೆ ಗೊತ್ತಿಲ್ಲ. ಗಿಡಗಳಿಗೆ ಬಂದ ಮೇಲೆ ಆಯಿತು, ಒಂದು ಗಿಡ ಬಡಕಾಯಿತು. ಕಿತ್ತಾಕೋರು ಇದೇನೋ ಆಗಿದೆ ಅಂತ ಗೊತ್ತಿಲ್ಲ, ಇವ್ರು ಏನು ಹಾಕೊಂಡವ್ರೆ ಮನೆ ಒಳಗಡೆ, ಮಕ್ಕಳು ಏನು ಹಾಕೋ ತಲೆಗೆ ಅಂತ ಗೊತ್ತಿಲ್ಲ. ಶಾಂಪ್ ಹಾಕೋರು ಸೋಪ್ ಅದು ಹೆಸರೇ ಇಲ್ಲ. ಆಗ 800 ಬಾರ್ ಸೋಪ್ ಹೊತ್ತಿತ್ತು ಬಟ್ಟೆ ತೊಳೆಯೋಕೆ, ಅಷ್ಟು ಬಿಟ್ಟರೆ ಚೌಳು, ಸೀಕಾಯಿ ಇಂಥದ್ದನ್ನು ಹಾಕ್ತಿದ್ದು. ಆಮೇಲೆ ಒಂದು ಗಿಡ ಕಿತ್ತಾಕಿದ್ರು, ಇನ್ನು ಎಲ್ಲ ಗಿಡನೂ ಒಣಗಾಕಾಯ್ತು. ಒಣಗಾಕಾದ್ಮೇಲೆ ಕೇಳಿದ್ರು, ಏನೋ ಒಳಗೆ ಬಂದು ನೋಡಿದ್ರು, ಸ್ನಾನ ಮಾಡೋತು ಮನೆ ಯಜಮಾನರು, ಇದೇನೋ ಸ್ಮೆ ವಾಶ್ ನೋಡಿದ ಕಣೆ, ಇದೊಂಥರ ವಾಶ್ ನೋಡಿತದೆ, ಏನು ಹಾಕೊಂಡು ಮಕ್ಕಳು ಅಂತ. ಆಮೇಲೆ ಮಕ್ಕಳು ಕೇಳಿದಾಗ ತಲೆ ಕೂದಲು ಕೊಟ್ಟರು ಬಂದಿದ್ರು, ಅವ್ರು ಇಂಥ ಕೊಟ್ಟರು ಹಾಕ್ಕೊಂಡು ಬಂದಾಗ ಆ ನೀರು ಕಲುಷಿತವಾಗಿ ಗಿಡ ಒಣಗೋಗೋದಂತ ಬಂತು. ಆಗ ಆ ನೀರನ್ನು ಡ್ರೈನೇಜಿಗೆ ಬಿಟ್ರು, ಹೊರಗಡೆ ಡ್ರೈನೇಜ್ಗೆ. ಇನ್ನು ಆ ಭೂಮಿನಲ್ಲಿ ಯಾವುದೇ ಗಿಡ ಹಾಕಿದ್ರು ಬೆಳೀಲಿಲ್ಲ. ಸುಮಾರು ಆ ಗಿಡಗಳು ವರ್ಷಾನುಗಟ್ಟಲೆ ನೀರು ಕುಡಿದಿದ್ವಿ ಆ ಭೂಮಿಲಿ. ಅಷ್ಟೊತ್ತು ಕಾಲ ಏನು ಇರಲಿಲ್ಲ, ಎಲ್ಲ ಜೀವಾಣುಗಳು ಸತ್ತೋಯ್ತು ಅಂತ ಕಾಣಿಸ್ತದೆ. ಈಗ ನಮ್ಗೆ ಅರ್ಥ ಆಯ್ತದೆ ಯಾಕಂಗಾಯ್ತು ಅಂತ. ಹಾಗಾಗಿ ಅಲ್ಲಿ ಏನು ಬೆಳೆಯಲಿಲ್ಲ. ನಾವು ಮನೆಗೆ ಉಪಯುಕ್ತವಾದಂಥ ಕರ್ಬೇವಿನ ಸೊಪ್ಪು ಇರ್ಬೋದು, ದಾಳಿಂಬೆ ಗಿಡ ಇರ್ಬೋದು, ನಿಂಬೆ ಗಿಡ ಇರ್ಬೋದು, ಬಾಳೆಗಿಡ ಇರ್ಬೋದು, ತುಳಸಿ ಗಿಡ ಇರ್ಬೋದು, ಇಂಥವು ಹಲವಾರು ಅವು ಮನೆಗೆ ಆರೋಗ್ಯಕರವಾದಂಥ ಸಸ್ಯಗಳು. ಅವತ್ತು ಗೊತ್ತಿತ್ತು ನಮ್ಮ ತಂದೆ ತಾಯಿ ಇದ್ದಾಗ, ಈಗತ್ತು ನಮಗೆ ಗೊತ್ತಿಲ್ಲ, ಈಗಿನ ಮಕ್ಕಳು ಗೊತ್ತಿಲ್ಲ. ಹಾಗಾಗಿ ಅದರದು ಹೋಯ್ತು, ನಾಶ ಆಯಿತು. ಆಮೇಲೆ ಆ ಚೊಳ್ಳೆಗಳು ಅವಾಯ್ಡ್ ಆಯ್ತಿದ್ದು ಮನೆಯೊಳಗೆ ಗೊತ್ತಿರಲಿಲ್ಲ. ಆಗ ಆ ಹಸಿರು ಮೇಲೆ ಕೂತ್ಕೊಂಡು ಹಂಗೆ ವಾಪಸ್ ಆಯ್ತಿತ್ತು. ಈಗ ಅದಿಲ್ಲದೆ ಇರೋ ಕಾರಣ ಮನೆಗೆ ಚೊಳ್ಳೆ ಬಂದು ಏನೇನೋ ಕಾಯಿಲೆಗಳು. ನಾನಂತ ವಿದ್ಯಾವಂತಲ್ಲ, ಅದ್ರ ಬಗ್ಗೆ ನಾನಿನ್ನು ಇದು ಮಾಡಿಲ್ಲ, ಅಧ್ಯಯನನೂ ಮಾಡಿಲ್ಲ, ಅದು ಹೇಳೋಕ್ಕೆ ಶಕ್ತಿನಿಲ್ಲ ನನಗೆ. ಹಂಗಾಗಿರ್ಬೋದು ಅಂತ ನಾನು ಅನಿಸಿಕೆ. ನಿಮ್ಮ ಗಮನಕ್ಕೆ ಬಂದಿದೆ ಅಂದರೆ ಈಗಲೂ ಅಷ್ಟೇ ಮನಸ್ಸು ಮಾಡಿದ್ರೆ ಅವನು ಸುತ್ತಮುತ್ತಲ ಪರಿಸರದಲ್ಲಿ ಮನೆಗೆ ಬಳಕೆ ಆಗುವಂತಹ ಎಲ್ಲ ಒಂದು ಈ ರೀತಿಯ ಪದಾರ್ಥಗಳು, ಅದು ಎಲೆ ರೂಪದಲ್ಲಾಗ್ಬೋದು, ಕಾಯಿ ರೂಪದಲ್ಲಾಗ್ಬೋದು, ಹಣ್ಣಿನ ರೂಪದಲ್ಲಾಗ್ಬೋದು, ಇಟ್ಕೊಂಡಿದ್ರೆ ಒಳ್ಳೇದು ಅಂತ ನೀವು ಹೇಳ್ತೀರಿ. ಈಗ ಹೇಳಿ, ಈಗ ನಿಮ್ಮ ಒಂದು ಪ್ರಕಾರ ಒಬ್ಬ ಕೃಷಿಕ ನಿರಂತರವಾಗಿ ಆದಾಯ ದೃಷ್ಟಿಯಿಂದನೂ ನೆಮ್ಮದಿಯಾಗಿರ್ಬೇಕು, ಜೊತೆಗೆ ಪರಿಸರದ ಆರೋಗ್ಯ ದೃಷ್ಟಿಯಿಂದನೂ ನೆಮ್ಮದಿಯಾಗಿರ್ಬೇಕು ಅಂದರೆ ಯಾವ ಥರ ಇರಬೇಕು ಅವನ ಬದುಕು? ಫಸ್ಟು ಆರೋಗ್ಯ, ಆಮೇಲೆ ಅನ್ನ ಅಂತ ಘೋಷಣೆ ಆಗಿದೆ ದೇಶದಲ್ಲೆಲ್ಲ. ಅನ್ನ ಆರೋಗ್ಯ ಫಸ್ಟ್, ಈಗ ಅನ್ನ ಇರಲಿ ಆರೋಗ್ಯ ಬೇಕು. ಗೊತ್ತಿರೋ ವಿಚಾರ, ಪ್ರತಿಯೊಂದು ಮನೆಯಲ್ಲೂ ಕಾಯಿಲೆ ಇಲ್ಲದಿರೋ ಜನವೇ ಇಲ್ಲ ಸರ್, ಎಲ್ಲರ ಮನೆಯಲ್ಲೂ ಕಾಯಿಲೆ ಇದೆ. ಕಾರಣ ಇಷ್ಟೇ, ನಾವು ಹಾರ ಉತ್ಪತ್ತಿ ಮಾಡೋದು, ಈಗ ನಾನೇ ಹಾಲು ಉತ್ಪತ್ತಿ ಮಾಡ್ತೀನಿ, ಈ ಸರ್ಕಾರ ಏನು ಮಾಡ್ತೀವಿ, ಘನ ಸರ್ಕಾರ ಹಾಲು ಸಾಲಲ್ಲ ಅಂದ್ಬಿಟ್ಟು ಯಾವ್ಯಾವುದೋ ತುಳಿ ತಂದುಕೊಡ್ತು. ಹಾಲಲ್ಲಿ ಅಂಶ ಏನಿದೆ, ಗುಣ ಏನಿದೆ ಅಂತ ಗೊತ್ತಿಲ್ಲ. ಅವ್ರಿಗೂ ಗೊತ್ತಿಲ್ವ, ನಮ್ಗೆ ಗೊತ್ತಿಲ್ಲ, ಗೊತ್ತಿಲ್ಲ. ನಮ್ಮ ನಾಟಿ ತಳು ಈ ಮನೆಯಲ್ಲಿದ್ದಾಗ ಹಸುನ ಪೂಜೆ ಮಾಡ್ತಿದ್ರು, ಈಗಲೂ ಪೂಜೆ ಮಾಡ್ತಾರಲ್ರು. ನಮ್ಮ ನಾಟಿ ಹಸುನ ತೊಪ್ಪೆನ ಮನೆ ಬಾಕಲಲ್ಲಿ ತಾರಿಸಿ ಮನೆ ಗಂಧ ಎಲ್ಲ ತೆಗ್ದು ಶುದ್ಧೀಕರಣ ಮಾಡ್ತಾಯಿದ್ರು ನಾವು ಕಂಡಂಗೆ. ಇವತ್ತು ಆ ಏನು ಇಲಾತಿ ಹಸ ಸಗಣಿ ಹಾಕಿದೆಯಲ್ಲ, ಅಲ್ಲಿ ಹೋದರೆ ಗಬ್ಬುನ ಆರ್ತದೆ, ಮುಟ್ಟಕ್ಕೂ ಆಸೆ ಪಡ್ತೇವೆ ಈಗಿನ ಮಕ್ಕಳು. ನಾವು ಅದು ಬಾಚಿದ ಇಷ್ಟು ವರ್ಷ ಆದರೂ ನನಗೀಗ ಆರೋಗ್ಯ ದೃಷ್ಟಿ ನೋಡಬೇಕು ಅಂದರೆ ನಾನು ಇದುವರೆಗೂ ಒಂದು ಇಂಜೆಕ್ಷನ್ ತೊಗೊಂಡಿಲ್ಲ, ಮಾತ್ರ ನನಗಿಲ್ಲ. ಮತ್ತೆ ಬಿ ಪಿ ಶುಗರು ಅಂತ ಏನು ಹೇಳ್ತಾ ಇದಾರೋ ಅದು ಗೊತ್ತಿಲ್ಲ ನನಗೆ, ಆಸ್ಪತ್ರೆಗೆ ಹೋಗಿಲ್ಲ, ಇಂಜೆಕ್ಷನ್ನೇ ತೊಗೊಂಡಿಲ್ಲ ಇದುವರೆಗೆ. ಹಾಗಿರೋದ್ರಿಂದ ನಾಟಿ ಹಸು ಇದ್ದಾಗ ಆರೋಗ್ಯ ವೃದ್ಧಿ ಆಯ್ತು ಅಂತ ನನ್ನ ಅನಿಸಿಕೆ. ಮತ್ತೆ ಆಹಾರ ನೀತಿ, ಎಲ್ಲದಕ್ಕೂ ಔಷಧಿ ಹೊಡೆಯೋದು, ಎಲ್ಲದಕ್ಕೂ ಫರ್ಟಿಲೈಸರ್ ಉಪಯೋಗಿಸೋದು, ಯೂರಿಯಾ ಇರ್ಬೋದು, ಡಿ ಎ ಪಿ ಇರ್ಬೋದು, ಸಿ ಎನ್ ಇರ್ಬೋದು, ಈ ಥರ ಕೆಮಿಕಲ್ ಅಂತ ಯುಕ್ತವಾದಂಥ ಒಂದು ರಾಸಾಯನಿಕ ವಸ್ತುಗಳ ಭೂಮಿ ಕೊಟ್ಟಾಗ ಭೂಮಿಲಿ ಜೀವಾಣುಗಳಿಲ್ಲ ಅನ್ನೋದೊಂದು ಗೊತ್ತಾಗಿದೆ ಸಮೀಕ್ಷೆ ಮುಖಾಂತರ. ಹಾಗಿರೋದ್ರಲ್ಲಿ ಆಹಾರ ನೀತಿನೂ ಕೆಟ್ಟಿದೆ ಅಂತ ನನ್ನ ಅನಿಸಿಕೆ. ಇನ್ನು ನೀವು ಬೆಳೆದಂತ ಭತ್ತ ಆಗ್ಬೋದು, ತರಕಾರಿ ಆಗ್ಬೋದು, ಹಾಲಿನ ಮಾರಾಟದ ಬಗ್ಗೆ ಈಗಾಗಲೇ ಹೇಳಿದ್ರಿ, ಅವುಗಳಿಗೆ ಯಾವ ರೀತಿಯ ಮಾರುಕಟ್ಟೆಯಲ್ಲಿ ನಿಮ್ಗೆ ಅನುಭವ ಆಗಿದೆ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಹಾಲಿನ ಮಾರುಕಟ್ಟೆ ಅಂದ್ರೆ ರೈತ ಏನು ಉತ್ಪತ್ತಿ ಮಾಡ್ತಾನ, ನಾವು ಏನೇ ಉತ್ಪತ್ತಿ ಮಾಡಲಿ ನೇರ ಗ್ರಾಹಕಂಗೆ ತಲುಪಬೇಕು. ಹಾಲಾಯ್ತು, ಇನ್ನು ಭತ್ತ ತರಕಾರಿ? ಭತ್ತ ತರಕಾರಿನೂ ಅಷ್ಟೇ, ತರಕಾರಿ ನಾವು ಜಾಸ್ತಿ ಬೆಳೆಯೋದ್ರಿಂದ ಮಾರ್ಕೆಟ್ ಇದೆ ಕೇರ್ನಗರದಲ್ಲಿ, ಅದಷ್ಟು ಪರವಾಗಿಲ್ಲ ಅಂತ ಲೋಭ ಏನಿಲ್ಲ, ಮಾರ್ಕೆಟ್ಗೆ ಹಾಕ್ತಿವಿ. ನಮ್ಮ ಮನೆಗೆ ಬೆಳ್ಕೊಳ್ಳೋದ್ರಲ್ಲಿ ನಾವು ಯಾವುದೇ ಕಾರಣದೇ ಯಾವುದೇ ರಾಸಾಯನಿಕ ವಸ್ತುಗಳು ಕೊಡೋದ್ ರೀತಿ ನಾವು ಬೆಳ್ಕೋತೀವಿ. ಎಲ್ಕೋ ಬೆಳೆದು ಎಲ್ಕೋ ಮಾರಕ್ ಸಿಗೋದಿಲ್ಲ, ಯಾಕೆಂದ್ರೆ ಈಗ ಒಂದು ಹೀರೆಕಾಯಿ ಬೆಳೆದ್ರೆ ಅದು ಸೋಕಿಯಾಗಿರ್ಬೇಕು, ಕಲರ್ ಆಗಿರ್ಬೇಕು, ಉದ್ದಾಗಿರ್ಬೇಕು, ಹಂಗಿದ್ರೆ ಮಾತ್ರ ಜನ ಪರ್ಚೇಸ್ ಮಾಡೋದು. ನಾಟಿ ತಳಿಗಳು ಅಂತ ಸೋಕಿಯಾಗಿರಕ್ಕಿಲ್ಲ, ಗೆಂಡ್ ಬೆಂಡಿಗಿರ್ತವೆ, ಅಲ್ಲಿ ಇರೋ ಶಕ್ತಿ ಜನಕ್ಕೆ ಗೊತ್ತಿಲ್ಲ, ಅದನ್ನ ಯಾರು ಮುಟ್ಟಲ್ಲ. ನಾವೇ ಗೌರಿಕಾಯಿ ಬೆಳಿತೀವಿ, ಸೊಟ್ ಸೊಟ್ಟಿಗಿರ್ತದೆ, ನೀಟಾಗಿ ಬರ್ಬೇಕು ಅಂದ್ರೆ ಅದಕ್ಕೆ ಏನೋ ಕೆಮಿಕಲ್ ಫ್ರೈ ಮಾಡ್ಬೇಕಂತ, ಆಗಿದ್ದಾಗ ಸೋಕಿಯಾಗಿದ್ದಾಗ ತಗೋತಾರೆ. ಬೆಂಡೆಕಾಯಿ ಅಷ್ಟೇ, ನೀಟಾಗಿರ್ಬೇಕು, ಹೊಸರಾಗಬೇಕು, ಹೈಬ್ರಿಡ್ ತಳಿ, ಅದಕ್ಕೆ ಇಂಥ ಟೈಮ್ಗೆ ಇಂಥ ಔಷಧಿ ಹೊಡಿಬೇಕು, ಇಂಥ ಗೊಬ್ಬರ ಕೊಡಬೇಕು ಅಂತಿದೆ, ಅದನ್ನು ಮಾಡಿದಾಗ ಮಾತ್ರ ಚೆನ್ನಾಗುತ್ತೆ. ನಾಟಿ ತಳಿ ಹಾಕಿದಾಗ ಆ ಥರ ಬರಲ್ಲ, ಈ ಪಡ್ಲ ಹಾಕಿದ್ದೀವಿ ನಾವು, ತುದಿಗೆಲ್ಲ ಕಲ್ಲು ಕಟ್ಟುತ್ತೀವಿ ನಾವು, ಉದ್ದ ಬರಲಿ, ಸೊಟ್ಟ ಸೊಟ್ಟಿರ್ತದೆ, ಉದ್ದ ಬರ್ತದೆ, ಬರೋದೇ ಇಷ್ಟು ಉದ್ದ, ಘಮ ಘಮ ಅಂತಿರ್ತದೆ ಮನೆಯಲ್ಲ. ಹೀರೆಕಾಯಿ ಅಷ್ಟೇ, ಇಷ್ಟೇ ಉದ್ದ, ಅದು ಸಣ್ಣದ್ರಲ್ಲಿ ಬಲ್ತಕ್ಕ ಕಾಣ್ತಿರ್ತದೆ, ಅದು ಊಟ ಮಾಡಿದ್ರೆ ಚೆನ್ನಾಗಿರ್ತದೆ, ಬಜ್ಜಿ ಮಾಡ್ತಾರೆ, ಎಲ್ಲ ಥರದ ಫುಡ್ ಮಾಡ್ತಾರೆ, ಅದರಲ್ಲಿ ಏನು ಫೈನ್ ಆಗಿರ್ತದೆ ಅಂದರೆ ಅಷ್ಟು ಚೆನ್ನಾಗಿರ್ತದೆ. ಅದನ್ನು ತೊಗೊಂಡವ್ರು ಮಾರ್ಕೆಟಲ್ಲಿ ಯಾರು ಒಪ್ಪಲ್ಲ, ಕಡೆಗಣ್ತಾರೆ. ಅದರ ಒಂದು ಪ್ರಾಮುಖ್ಯತೆಯನ್ನು ಅರ್ಥ ಮಾಡ್ಕೋತಾ ಇಲ್ಲ ಯಾರು, ಜನ ಮಾಡ್ಕೋತಾ ಇಲ್ಲ. ಈಗ ಸಿದ್ದೇಗೌಡ ಉರುಫ್ ಕುಬೇರ ಅವರೇ, ಇಷ್ಟೊತ್ತು ಮಾತಾಡಿ ನೀವು ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಸಹ ಒಂದ್ಸರಿ ಹೇಳಿ, ಯಾಕೆಂದರೆ ಕಾರ್ಯಕ್ರಮ ಕೇಳ್ತಿರೋರಿಗೆ ನಾವು ಸ್ವಲ್ಪ ಕುಬೇರ ಅವ್ರ ಜೊತೆ ಮಾತಾಡಿ ಒಂದಿಷ್ಟು ವಿಚಾರ ಹಂಚಿಕೊಂಡಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತಿರ್ಬೋದು. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ ಮೂರು ಸಾರಿ ಹೇಳಿ. 9-1-6-4-2-6-6-9 9-1-6-4-2-6-6-9 9-1-6-4-2-6-6-9 ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಸಂಘಟನೆಯಲ್ಲೂ ಸಹ ನಿಮ್ಮ ನೀವು ಗುರುತಿಸಿಕೊಂಡಿದ್ರಿ. ಕೃಷಿಕರ ಒಂದು ಹಿತವನ್ನ ಕಾಪಾಡೋ ದೃಷ್ಟಿಯಿಂದ ಒಂದು ಹೋರಾಟಗಳಲ್ಲೂ ನೀವು ಭಾಗವಹಿಸಿದ್ದೀರಿ. ಇವತ್ತಿನ ಸ್ಥಿತಿಯಲ್ಲಿ ಕೃಷಿಯನ್ನ ನಂಬಿ ಒಂದು ಕುಟುಂಬ ಬದುಕಬಹುದು, ನೆಮ್ಮದಿಯಾಗಿರಬಹುದು, ಮತ್ತೆ ಮುಂದಿನ ಪೀಳಿಗೆಗೆ ಒಂದು ಆರೋಗ್ಯಯುಕ್ತವಾದ ಭೂಮಿಯನ್ನ ನಾವು ನೀಡಿ ಹೋಗಬಹುದು, ಈ ರೀತಿಯ ಒಂದು ಯೋಚನೆಗಳಿದ್ರೆ ಒಬ್ಬ ಕೃಷಿಕನ ಬದುಕು ಯಾವ ಥರ ಇರಬೇಕು, ಹೇಗಿರ್ಬೇಕು ಒಂದು ದಿನಚರಿ ಅಂತ ನೀವು ಭಾವಿಸ್ತೀರಿ? ಸರ್, ನಾನು ಹೇಳ್ದಾಗೆ ಫಸ್ಟ್ ಆರೋಗ್ಯ ಕಾಪಾಡೋಕೆ ನೋಡಬೇಕು, ದುಡ್ಡು ನೆಕ್ಸ್ಟ್. ಈಗ ನಾವು ಆರೋಗ್ಯ ಇಲ್ದೇ ಕೋಟಿ ಸಂಪಾದನೆ ಮಾಡಿದ್ರು, ಕಾಯಿಲೆ ಬಂದಾಗ ಮನೇಲಿ 2-3 ವಿಚಿತ್ರವಾದ ಕಾಯಿಲೆ ಬಂದಿವೆ. ಈಗ ಬರೀ ಜ್ವರದ್ರಲ್ಲೇ ಚಿಕನ್ ಗುನಿಯಾ, ತಮಟೆ ಗುನಿಯಾ, 16 ಥರ ಜ್ವರ ಬಂದಿವೆ. ಒಂದು ಜ್ವರ ಬಂದರೆ ಒಂದು ಮಗುಗೆ ಇವತ್ತು ಮನೆ ಪೋಷಕರು ಹೊತ್ಕೊಂಡು ತಿಂಗಳಾನುಗಟ್ಟಲೆ ಆಸ್ಪತ್ರೆಯಲ್ಲಿ ಬಿದ್ದಿರೋಂಥ ಪರಿಸ್ಥಿತಿ. ನಾವು ಏನೇ ದುಡ್ಡಿದ್ರು ಅದು ನೆಮ್ಮದಿ ಇರಲ್ಲ. ನಾವು ನೆಮ್ಮದಿಲಿ ಇರಬೇಕು ಅಂದರೆ ಆರೋಗ್ಯವಾದಂಥ ಆಹಾರ ಉತ್ಪತ್ತಿಗಳನ್ನ ಮಾಡಬೇಕು ಅಷ್ಟು. ಆದಷ್ಟು ನಾವು ಒಂದು ಹಸುವಾಗಲಿ ಮನೇಲಿ ಇಟ್ಕೋಬೇಕು. ನಾವು ದುಡ್ಡು ಬರ್ತದೆ ಹೋಯ್ತದೆ, ಆರೋಗ್ಯವಾಗಿದ್ದರೆ 4 ದಿವಸ ಬದುಕಲಿಕ್ಕೆ ಅಣುವಾಯ್ತದೆ ಭೂಮಿಯಲ್ಲಿ. ಹಾಗಿರೋದ್ರಿಂದ ಆರೋಗ್ಯ ಕಾಪಾಡಲಿಕ್ಕೆ ಒತ್ತು ಕೊಡಿ ಅಂತ ನಾನು ಹೇಳ್ತೀನಿ. ಸಮಗ್ರ ಕೃಷಿ ಅಂತ ಹೇಳ್ತೀವಿ ಅಂದರೆ ಕೃಷಿ ಜೊತೆಗೆ ಹೈನುಗಾರಿಕೆ ಆಗ್ಬೋದು, ಈ ಬೇರೆ ಪ್ರಾಣಿಗಳು ಯಾವುದು, ಕುರಿ ಆಗ್ಬೋದು, ಕೋಳಿ ಆಗ್ಬೋದು, ಮೇಕೆ ಆಗ್ಬೋದು, ಈ ರೀತಿಯ ಒಂದು ಪ್ರಾಣಿಗಳು ಸಾಕಣೆ ಮಾಡುವಂಥದ್ದು, ಅವಕಾಶ ಇರೋ ಕಡೆ ಮೀನು ಸಾಕಾಣಿಕೆ ಮಾಡುವಂಥದ್ದು, ರೇಷ್ಮೆ ಮಾಡುವಂಥದ್ದು, ಇದು ಒಬ್ಬ ಕೃಷಿಕನಿಗೆ ನಿರಂತರವಾಗಿ ವರ್ಷ ಇಡೀ ಒಂದಲ್ಲ ಒಂದು ಮೂಲದಿಂದ ಆದಾಯ ಬರ್ತಾ ಇರುತ್ತೆ ಅಂತ ಹೇಳಿ ನೀವು ಕಂಡ ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೆಚ್ಚಿಗೆ ಭೂಮಿ ಇದ್ದು ಮನೆಯಲ್ಲಿ ಕೆಲಸ ಮಾಡೋಂಥ ಜನಗಳು ಕಮ್ಮಿ ಇದ್ದು ಈಗಿನ ಮಕ್ಕಳೆಲ್ಲ ಹೊರಗೊಂಡೋಗ್ತಾರೆ. ಹಾಗಿರೋದ್ರಿಂದ ಸ್ವಾಮಿ, 2 ಎಕರೆ ಭೂಮಿ ಇದ್ರೆ ಇವತ್ತು ಚೊಕ್ಕವಾಗಿ ಕ್ರಮಬದ್ಧವಾಗಿ ಆರಂಭ ಮಾಡಿಸ್ಕೊಂಡೋದ್ರೆ 2 ಎಕರೆ ಡ್ರೈ ಲ್ಯಾಂಡು, 1 ಎಕರೆ ವಿತ್ ಲ್ಯಾಂಡು, ಗದ್ದೆ ನೀರಾವರಿ 1 ಎಕರೆ, ಹೊಲ 2 ಎಕರೆ ಇದ್ರೆ ಐ ಕ್ಲಾಸಿಗೆ ಜೀವನ ನಡೆಸೋದು ಸ್ವಾಮಿ. ಗಂಡ ಹೆಡ್ತೀರಿ ಇಬ್ರು, ಜೊತೆಲಿ ನಾಟಿ ಹಸು ಇರಬೇಕು 1-2. ನೀವು ಉತ್ಪತ್ತಿ ಮಾಡೋಕ್ಕೆ ಸಿಂಧು ಹಸುಗಳು ಬೇಕಾದ್ರೆ ಮಡಗಿ ಸಾಕಾರ ಬಿಡಿಯೋದು ನಿಮ್ಮಿಷ್ಟ. ಆರೋಗ್ಯಕರವಾಗಿರ್ಬೇಕು ಅಂದರೆ ಮನೆ ಹಿಂದ್ಗಡೆ ಮುಂದ್ಗಡೆ ಇದ್ರೆ ಯಾವುದೇ ಫರ್ಟಿಲೈಸರ್ ಬೆಳೆಸಿದ ರೀತಿ ಕರಿಬೇವಿನ ಗಿಡ, ನುಗ್ಗೆ ಗಿಡ, ಜೇನು ಪೆಟ್ಟಿಗೆ ಒಂದು ಇಟ್ಕೊಂಡ್ರೆ ಮನೆಗೆ ಸಂಪೂರ್ಣ ಅನುಕೂಲ ಆಗುತ್ತೆ. ನಾವು ಆರಾಮಾಗಿ ಜೀವನ ಸಾಕೊಂಡೋಗ್ಬೋದು. ಕೆಲವು ಉಪಕಸಗಳು ಇರಬೇಕು ನಮ್ಮಲ್ಲಿ, ಒಂದಷ್ಟು ಕೋಳಿ ಚಿಕ್ಕ ಜಾಗದಲ್ಲೇ ಮಾಡ್ಕೊಂಡೋಗ್ಬೋದು. ಈಗ ಟೆಕ್ನಾಲಜಿ ಫಾಸ್ಟ್ ಆಗಿದೆ, ಡಾಕ್ಟರ್ಗಳಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಾಟಿ ಕೋಳಿ 1-3 ಕುರಿ ಇಬ್ಬರಲ್ಲೇ ಮೇಂಟೈನ್ ಮಾಡ್ಕೊಂಡು ದನಿನ ಜೊತೆಲೇ ಹೋಗ್ಬಿಟ್ರೆ ದನ ಬುಟ್ಟಂತ ಎಂಜಲ್ನ ಮೇಯ್ತದೆ. ನಾವು ತಿಂದಿ ಬುಟ್ಟಂತ ಎಂಜಲ್ನಲ್ಲಿರ್ತಕ್ಕಂಥ ಅಂದಗಳನ್ನ ಕೋಳಿ ತಿಪ್ಪೆಯಲ್ಲಿ ಕೇರ್ಕೊಂಡು ಮೇಯ್ತದೆ. ಅದಕ್ಕೆಲ್ಲ ಸಲಕರಣೆಗಳಿದ್ದಾವೆ. ಇವತ್ತು 1-10-5 ಅಡಿ ಜಾಗ, 1-5 ಅಡಿ ಎತ್ತರ ಇದ್ರೆ 1-10 ಕೋಳಿ ಇಟ್ಕೋಬಹುದು. ಪ್ರತಿ ದಿವಸ ಪೌಷ್ಟಿಕವಾದಂಥ ಆಹಾರ ಬರುತ್ತೆ ಅದರಲ್ಲಿ. ಕೋಳಿ ಮೊಟ್ಟೆ ಮಾಂಸಹಾರಿನೂ ಅಲ್ಲ, ಸಸ್ಯಹಾರಿನೂ ಅಲ್ಲ, ಎಲ್ಲರೂ ಉಪಯೋಗಿಸೋಂಥದ್ದು ಅವ್ರವ್ರ ಇಷ್ಟ. ಬೇಕಾದ್ರೆ ಉಪಯೋಗಿಸಿ ಸಕ್ಕರ್ ಬಿಡಲಿ, ಅದರಲ್ಲಿ ಒಳ್ಳೆ ಅದೇ. ಇವತ್ತು ಇವತ್ತು 1 ಮೊಟ್ಟೆ 10 ರೂಪಾಯಿನಿಂದ 13 ರೂಪಾಯಿನವರೆಗೂ ಸೇಲ್ ಆಯ್ತದೆ. ಪಕ್ಕ ನಾಟಿ ಕೋಳಿ ಮೊಟ್ಟೆ ಅದೆಷ್ಟೇ ಗಾತ್ರ ಇರಲಿ, ಚೆನ್ನಾಗಿ ಮೇದಿರೋಂಥ ಕೋಳಿ ಇವತ್ತು 110-115 ರೂಪಾಯಿ ಮೊಟ್ಟೆ ಕೊಡ್ತಾ ಇದೆ. ಹಾಗಿರೋದ್ರಿಂದ ಒಂದು ಕೋಳಿ ನಾನು ಮಾಡಿರೋ ಪ್ರಕಾರ 1 ವರ್ಷದಲ್ಲಿ 1 ತಿಂಗಳು ಮೊಟ್ಟೆ ಕೊಡಲ್ಲ, ಬಾಕಿ ಸದಾ ಮೊಟ್ಟೆ ಕೊಡ್ತಾ ಇರ್ತದೆ. ಮರಿ ಕೂರಿಸಿದ್ರೆ ಲೇಟ್ ಮಾಡ್ತದೆ. ಮರಿ ಕೂರಿಸಲಿಲ್ಲ ಅಂದರೆ ಈಗ ಮೊಟ್ಟೆ ಕೊಳೋಜ್ ಆಯ್ತಂದ್ರೆ ಇನ್ನು 12-13 ದಿವಸಕ್ಕೆ ಸ್ಟಾರ್ಟ್ ಆಯ್ತದೆ. 10 ಕೋಳಿಗೆ 1 ಹುಂಜ ಇಟ್ಕೋಬೇಕು. ಇದು ಭಾರಿ ಒಂದು ಉಪಯುಕ್ತವಾದಂಥ ಉಪಕಸಬು ರೈತನಿಗೆ. ಮತ್ತೆ ಪಕ್ಕದಲ್ಲಿ 2 ಹೂವಿನ ಗಿಡ, ಈ ಥರ ಈ ವರ್ಷ ಮಳೆ ಆದಂಗಾದ್ರೆ ಜೇನು ಪೆಟ್ಟಿಗೆ ಇಟ್ಕೊಂಡ್ರೆ ಮನೆಗೆ ಆರೋಗ್ಯಕ್ಕೆ ಚೆನ್ನಾಗಿರ್ತದೆ. ಜೇನು ಎಲ್ಲೋ ಹೋಗಿ ನಾವು ಪರ್ಚೇಸ್ ಮಾಡಿ ಯಾವುದೋ ಜೇನು ತುಪ್ಪ ತಂದು ಅವ್ರಕ್ಕೆ ಮಿಕ್ಸ್ ಮಾಡಿರ್ತಾರೋ ಏನು ಮಾಡಿರ್ತಾರೋ ಅದ್ರ ಬದಲಿಗೆ ನಾವೇ ಮಾಡ್ಕೋದು. ಸರ್ಕಾರ ಈ ಘನ ಸರ್ಕಾರದವರು ಬೇಕಾದಷ್ಟು ಸವಲತ್ತು ಕೊಟ್ಟಿದ್ದಾರೆ. ಅದನ್ನ ಹೋಗಿ ನಾವು ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅವ್ರ ಜೊತೆ ಹೋಗಿ ನಾವು ಸಂಧಾನೆ ಮಾಡಬೇಕು, ಒಡನಾಡಿ ಇರಬೇಕು ಅವ್ರ ಜೊತೆಲಿ. ಒಂದು ವಾರದಲ್ಲಿ 1-2 ಗಂಟೆ ಟೈಮ್ ಬಿಡಿ ಕೊಟ್ಕೋಬೇಕು ನಮ್ಮ ಕೆಲಸದ ಬಗ್ಗೆ ಯಾವುದೇ ಇರಲಿ. ಆ ಟೈಮಲ್ಲಿ ನಿರ್ಕ್ ಮಾಡ್ಕೊಂಡು ಅವ್ರ ಹತ್ರ ಹೋದಾಗ ಅವ್ರ ಸಲಹೆ ಕೊಡಕ್ಕೆ ರೆಡಿ ಇದ್ದಾರೆ. ಒಳ್ಳೆಯದು ಸಿದ್ದೇಗೌಡರೇ, ಇಷ್ಟೊತ್ತು ನಿಮ್ಮ ಕೃಷಿ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ಸಾಕಷ್ಟು ವಿಚಾರಗಳನ್ನು ನೀವು ಮಾತಾಡಿದ್ದೀರಿ. ಖಂಡಿತ ನಮ್ಮ ರೈತ ಬಾಂಧವರಿಗೂ ಈ ವಿಚಾರಗಳು ಮನದಟ್ಟಾಗಿದೆ ಅಂತ ನಾವು ಭಾವಿಸಿ ಇವತ್ತಿನ ಮಾತುಕತೆ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಕೃಷಿ ಹಾಗೂ ಪಶುಪಾಲನೆಯಲ್ಲಿನ ಅನುಭವವನ್ನು ಕುರಿತು ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಬ್ಯಾಡರಹಳ್ಳಿಯ ಪ್ರಗತಿಪರ ಕೃಷಿಕ ಸಿದ್ದೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ದಾಳಿಂಬೆ ಕೃಷಿಗೆ ಇರುವ ಅವಕಾಶಗಳನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ಓಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯಿತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಹೇಗಿದ್ದಾರೆ ನಿಮ್ಮ ಅತ್ತೆ? ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದಾರೆ ಕಣೆ. ಡಾಕ್ಟರ್ ದೇವರ್ ಹಾಗ್ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರಿಯಾಗಿ ಹೇಳ್ದೆ. ನಮ್ಮ ಅತ್ತೆನ ಚೆಕಪ್ ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ABARK ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡು, BPL APL ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನವ್ವ, ಮಗಳು ಅಳಿಯ ಚೆನ್ನಾಗಿದ್ದಾರ? ನಿನ್ನೆ ಕಾಟ ಇದ್ದೆ ಅಶ್ವಿಕ, ನನ್ ಮಗಳಿಗೆ 3 ತಿಂಗಳು, ಅವಳ ಹೆಸರನ್ನ ನೋಂದಾಯಿಸಬೇಕು. ನೀನೇನು ಚಿಂತೆ ಮಾಡಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೇನೆ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು 2ನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸೋಕ್ಕೂ ಸಹಾಯ ಮಾಡ್ತೀನಿ. ಅಶ್ವಿಕ, ನೀನ್ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ. ನೀನೊಬ್ಳು ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ.